ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಒಂದು ವಾರದೊಳಗೆ ಭೂ ಪರಿಹಾರಕ್ಕೆ ದರ ನಿಗದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅವ್ಯವಹಾರ, ಲೋಪವೆಸಗಿರುವ ಅಧಿಕಾರಿಗಳ ವಿರುದ್ದ ಸಚಿವ ಕೃಷ್ಣ ಬೈರೇಗೌಡ ಕಠಿಣ ಕ್ರಮದ ಎಚ್ಚರಿಕೆ. ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಶೀಘ್ರ ಭರ್ತಿಗೆ ಸರ್ಕಾರ ಚಿಂತನೆ. ಒಳಮೀಸಲಾತಿಯಿಂದ 59 ಜಾತಿಗಳಿಗೆ ಅನ್ಯಾಯ, ಗೊಂದಲ ಸರಿಪಡಿಸುವಂತೆ ಬಿಜೆಪಿ ಆಗ್ರಹ. ಭಾರತದಲ್ಲಿ ನಾಳೆ ಗೋಚರಿಸಿರುವ ಖಗ್ರಾಸ ಚಂದ್ರಗ್ರಹಣ, ನಭೋಮಂಡಲದ ಕೌತುಕಕ್ಕೆ ವಿಜ್ಞಾನಿಗಳಿಗೆ ಕಾತುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ. ಬಸವನಹುಳುಗಳ ಹತೋಟಿ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂ ಸಹನಾ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವನ ಹುಳುಗಳ ಹತೋಟಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತಿದ್ದೇವೆ. ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಅಲ್ಲಲ್ಲಿ ಬಸವನ ಹುಳುವನ್ನು ನಾವು ನೋಡ್ತೇವೆ. ಈ ಬಸವನ ಹುಳು ಹೆಚ್ಚಾಗಿ ಅದು ರಾತ್ರಿಯ ಹೊತ್ತು ಕಾರ್ಯಾಚರಣೆಯನ್ನು ಮಾಡುತ್ತೆ. ಬೆಳಗಿನ ಸಂದರ್ಭದಲ್ಲಿ ಅಲ್ಲಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು ಅನೇಕ ಬೆಳೆಗಳನ್ನು ಬಾಧಿಸುತ್ತೆ. ಬಹಳ ಮುಖ್ಯವಾಗಿ ಈ ಹೆಸರು, ಅವರೆ, ಸೋಯಾಬೀನ್ಸು, ಹತ್ತಿ, ಈ ಥರದ ದ್ವಿದಳ ಧಾನ್ಯದ ಬೆಳೆಗಳೇನಿರುತ್ತೋ ಇವುಗಳನ್ನು ಹೆಚ್ಚಾಗಿ ಬಾಧಿಸುತ್ತೆ. ಮೊಳಕೆ ಒಡೆಯತಕ್ಕಂಥ ಸಂದರ್ಭದಲ್ಲಿಯೇ ಆ ಮೊಳಕೆಯನ್ನು ತಿನ್ನುವ ಮೂಲಕ ಆ ಒಂದು ಬೆಳೆ ಬರದ ಹಾಗೆ ನೋಡುತ್ತೆ. ಹಾಗೆಯೇ ಇನ್ನು ತೋಟಗಾರಿಕೆ ಬೆಳೆಗಳಾದಂತಹ ಅಡಿಕೆ, ಮೆಣಸು, ಕಾಫಿ ಇಂಥದ್ದನ್ನು ಕೂಡ ಎಲೆಗಳನ್ನು ತಿನ್ನುವ ಮೂಲಕ ಅಂತಹ ಒಂದು ಬೆಳೆಯನ್ನು ಈ ಒಂದು ಬಸವನ ಹುಳುಗಳು ಬಾಧಿಸುತ್ತೆ. ಈ ನಿಟ್ಟಿನಲ್ಲಿ ಈ ಬಸವನ ಹುಳುಗಳನ್ನು ಹೇಗೆ ನಿಯಂತ್ರಣವನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಸಹನಾ ಅವರು. ಸಹನಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಬಸವನ ಹುಳುವನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ, ಬಸವನ ಹುಳು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ, ಮತ್ತೆ ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಬಾಧೆಯನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈಗಿನ ಕಾಲದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಎಲ್ಲ ನೋಡಿರ್ತಾರೆ, ಮನೆ ಕಾಂಪೌಂಡ್ ಆಗಿರ್ಬೋದು ಅಥವಾ ನೆಲದ ಮೇಲೆ ಆಗಿರ್ಬೋದು, ಗುಂಪು ಗುಂಪಾಗಿ ಈ ಬಸವನ ಹುಳುಗಳು ಹೋಗ್ತಿರ್ತವೆ. ಈ ತೋಟದಲ್ಲಿ ಅಥವಾ ಹೊಲದಲ್ಲಿ ನೀವು ನೋಡೋದಾದ್ರೆ ಹಗಲು ಹೊತ್ತಿನಲ್ಲಿ ಅವು ಕಾಣೋದಿಲ್ಲ. ಅಂದ್ರೆ ಏನಾಗ್ಬಿಟ್ಟಿರುತ್ತೆ, ಏನಾದ್ರೂ ಬೆಳೆಗಳಿಗೆ ಹಾನಿಯಾಗಿದೆ ಅಥವಾ ಮೊಳಕೆ ಹೊಡೆದು ತಿನ್ ಬಿದ್ದಿದೆ ಅಥವಾ ಕಾಫಿ ಏನಾದ್ರೂ ನೆಲದಲ್ಲಿ ಬಿದ್ದೋಗ್ಬಿಟ್ಟಿದೆ ಅಂದ್ರೆ ಯಾರೋ ಬಂದು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ, ಬಟ್ ಯಾರು ಏನ್ ಮಾಡಿದ್ದಾರೆ ಗೊತ್ತಾಗಲ್ಲ. ಏನಕ್ಕಂದ್ರೆ ಈ ಬಸವನ ಹುಳುಗಳು ಏನಂದ್ರೆ ನಿಶಾಚಾರಿ ಪ್ರಾಣಿಗಳು, ಅಂದ್ರೆ ರಾತ್ರಿ ಹೊತ್ತು ಮಾತ್ರ ಅವು ಚಟುವಟಿಕೆ ಮಾಡ್ತಿರ್ತವೆ. ಬೆಳಗ್ಗೆ ಹೊತ್ತು ಅಡಗ್ಕೊಂಡು ಕುತ್ಕೊಂಡಿರ್ತವೆ. ಈಗ ಏನಾದ್ರೂ ಕಸ ಇತ್ತು ಅಥವಾ ಅಡಿಕೆ ಹಾಳೆ ಬಿದ್ದಿದೆ, ಬಾಳೆ ದಿಂಡ್ ಏನಾದ್ರೂ ಇದೆ ಅಥವಾ ಬದುಗಳಿರುತ್ತೆ ಅಂದಾಗ ಆ ಇದ್ರೊಳಗಡೆ ಅಡಗ್ಕೊಂಡು ಕುತ್ಕೊಂಡಿರುತ್ತೆ. ರಾತ್ರಿ ಹೊತ್ತು ಮಾತ್ರ ಹೊರಗಡೆ ಬಂದು ಅವು ಏನು ತಿನ್ನೋದಿದೆ ಅಥವಾ ಮೊಳಕೆನ ಕತ್ತರಿಸೋದಿದೆ ಅದನ್ನೆಲ್ಲ ರಾತ್ರಿ ಮಾಡುವಂತದ್ದು. ಯಾವಾಗ ಬಂದಿರೋದು ಈ ಬಸವನ ಹುಳು ಅನ್ನೋದಾದ್ರೆ 1840 ಆ ಕಾಲದಲ್ಲೇನೆ ಇದನ್ನ ನಾವು ಭಾರತದಲ್ಲಿ ನೋಡಬಹುದಾಗಿತ್ತು. ಇದನ್ನ ಅಲಂಕಾರಿಕ ವಸ್ತು ಅಂದ್ರೆ ನೀವು ನೋಡಿದಾಗ ಬಸವನ ಹುಳುನ ಮೇಲ್ಗಡೆ ಒಂಥರ ಶಂಕ್ ಚಿಲುಕು ಅಥವಾ ಕಪ್ಪೆ ಚಿಪ್ಪು ಅಂತ ಏನ್ ಕರಿತೀವಿ ಆ ತರ ಒಂದು ರಚನೆ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರು ಇದ್ದಿದ್ದು ಕಾಲದಲ್ಲಿ 1840 ಸುಮಾರು ಆ ಕಾಲದಲ್ಲಿ ಅದನ್ನ ಅಲಂಕಾರಿಕ ವಸ್ತು ಅಂದ್ರೆ ಆ ಚಿಪ್ಪಿಗೋಸ್ಕರ ಆ ಶಂಕುವಿಗೋಸ್ಕರ ಅದನ್ನ ಭಾರತಕ್ಕೆ ತಂದಿದ್ದು. ಅದನ್ನ ಎಲ್ಲಿಂದ ತಗೊಂಡ್ ಬಂದಿದ್ದು ಅಂದ್ರೆ ಮಾರಿಷಸ್ ಅನ್ನೋ ಒಂದು ದೇಶದಿಂದ ನಮ್ಮ ಭಾರತಕ್ಕೆ ತಗೊಂಡ್ ಬಂದಿದ್ದು. ಅದಾದ ಮೇಲೆ 1800 ಆ ಕಾಲದಲ್ಲಿ ಅದರ ಬಾಧೆ ಅಷ್ಟಾಗಿರ್ಲಿಲ್ಲ, ಅದು ಅಂದ್ರೆ ಪೀಡೆ ಆಗಿ ಯಾವಾಗ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಅದರ ಬಾಧೆ ಯಾವಾಗ ನಮ್ಮ ಭಾರತದಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಂಡಿದ್ದು ಅಂದ್ರೆ 1950 ಕಾಲದಲ್ಲಿ ಅದರ ಬಾಧೆ ಹೆಚ್ಚಾಗಿ ಕಂಡು ಬಂದಿದ್ದು. ಅಂದ್ರೆ ಈ ಮುಂಗಾರಿನ ಬೆಳೆಗಳು ಏನೇನಿರ್ತವೆ, ಹೆಸರಾಗ್ಲಿ, ಅವರೇ ಆಗ್ಲಿ ಅಥವಾ ಹತ್ತಿ ಆಗ್ಲಿ, ಅದರ ಬಾಧೆ ಜಾಸ್ತಿಯಾಗಿ ಕಂಡು ಬಂದಿದ್ದು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಅಂದ್ರೆ 1970 ಆಸುಪಾಸಿನಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿನ ತೋಟದಲ್ಲಿ ಡಾಕ್ಟರ್ ವೀರೇಶ್ ಮತ್ತೆ ಪುಟ್ಟರುದ್ರಯ್ಯ ಅನ್ನೋರು ಈ ಬಸವನ ಹುಳುವನ್ನ ಮೊದಲ ಬಾರಿಗೆ ನೋಡಿದ್ದಂಥದ್ದು ಅಥವಾ ದಾಖಲೆ ಮಾಡುವಂತದ್ದು. ಆಗ ಏನಾಗಿತ್ತು ಅಂದ್ರೆ ಇದು ತೋಟಗಾರಿಕಾ ಬೆಳೆಗಳ ಮೇಲೆ ತಿನ್ಲಿಕ್ಕೆ ಶುರು ಮಾಡಿತ್ತು. ಮುಂಗಾರು ಬೆಳೆಗಳಾಗ್ಲಿ ಅಥವಾ ತೋಟಗಾರಿಕಾ ಬೆಳೆಗಳ ಮೇಲೆ ಇದರ ಹಾನಿ ಜಾಸ್ತಿಯಾಗಿ ಕಂಡು ಬಂದಿದ್ದು ಯಾವಾಗ ಅಂದ್ರೆ 1970 ಆ ಕಡೆ. ಅದಾದ್ಮೇಲೆ ಏನಂದ್ರೆ ಈ ಬಸವನ ಹುಳು ಅನ್ನೋದ್ರಲ್ಲಿ ಎರಡು ತರ ಇದೆ. ಒಂದು ನಾವು ಇಂಗ್ಲಿಷ್ ಅಲ್ಲಿ ಸ್ನೇಲ್ ಅಂತೀವಿ, ಇನ್ನೊಂದು ಸ್ಲಗ್ ಅಂತ ಕರಿತೀವಿ. ಸ್ನೇಲ್ ಅಂತಂದ್ರೆ ಅದ್ರ ಮೇಲ್ಗಡೆ ಶಂಕುವಿನ ರಚನೆ, ಏನ್ ನೀವು ಕಪ್ಪೆ ಚಿಪ್ಪು ಅಥವಾ ಶಂಕು ಅಂತ ಕರಿತೇವೆ, ಆ ಶಂಕುವಿನ ರಚನೆ ಇರುವಂತದ್ದು, ಅದಕ್ಕೆ ನಾವು ಬಸವನ ಹುಳು ಅಥವಾ ಇಂಗ್ಲಿಷ್ ಅಲ್ಲಿ ಸ್ನೇಲ್ ಅಂತ ಕರಿತೀವಿ. ಇನ್ನೊಂದು ಜಾತಿ ಇದೆ, ಅದನ್ನು ನಾವು ಬಸವನ ಹುಳು ಅಂತಾನೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಬಟ್ ಅದಲ್ಲ, ಅದಕ್ಕೆ ನಾವು ಸ್ಲಗ್ ಅಂತ ಕರಿತೀವಿ. ಅದರ ಮೇಲೆ ಕಪ್ಪೆ ಚಿಪ್ಪಿನ ಅಥವಾ ಶಂಕುವಿನ ರಚನೆ ಇರೋದಿಲ್ಲ, ಅಥವಾ ಇದ್ರೂ ತೃಣಗಾತ್ರದಲ್ಲಿ ಇರುತ್ತೆ, ಅದನ್ನ ನೀವು ಕಾಣೋದಿಕ್ಕೆ ಆಗೋದಿಲ್ಲ, ಶಂಕುವಿನ ರಚನೆ ಅಥವಾ ಕಪ್ಪೆ ಚಿಪ್ಪಿನ ರಚನೆ. ಈ ಬಸವನ ಹುಳು ಅನ್ನೋದ್ರಲ್ಲಿ ಒಂದು ಜಾತಿ ಅಥವಾ ಒಂದು ಪ್ರಭೇದ ಏನಿದೆ ಅದು ತುಂಬಾ ಮುಖ್ಯವಾಗಿ ಬೆಳೆಗಳಿಗೆ ಹಾನಿ ಮಾಡುವಂತದ್ದು, ಅದಕ್ಕೆ ನಾವು ಅಕ್ಯಾಟಿನ ಫ್ಯೂಲಿಕ ಅಥವಾ ಇಂಗ್ಲಿಷ್ ಅಲ್ಲಿ ಜೈಂಟ್ ಆಫ್ರಿಕನ್ ಸ್ನೇಲ್ ಅಂತೀವಿ, ಕನ್ನಡದಲ್ಲಿ ದೈತ್ಯ ಆಫ್ರಿಕನ್ ಬಸವನ ಹುಳು ಅಂತ ಕರಿತೇವೆ. ಯಾಕೆ ದೈತ್ಯ ಆಫ್ರಿಕನ್ ಬಸವನ ಹುಳು ಅಂದ್ರೆ, ಅದರ ಮೇಲೆ ನೀವು ಶಂಕುವಿನ ರಚನೆ ಅಥವಾ ಏನ ಕಪ್ಪೆ ಚಿಪ್ಪನ್ನ ನೋಡ್ತೀರಾ, ಅದು ಒಂದು ಸರಿ ಸುಮಾರು ಏನಾದ್ರೂ ಬೆಳವಣಿಗೆ ಆದ್ರೆ 12 ಸೆಂಟಿಮೀಟರ್ ತನಕ ಬೆಳೆಯುವಂತ ಲಕ್ಷಣಗಳು ಇರ್ತವೆ ಆ ಶಂಕುವಿನ ಆಕಾರದ ರಚನೆ ಒಳಗಡೆ. ಈ ದೈತ್ಯ ಆಫ್ರಿಕನ್ ಬಸವನ ಹುಳು ಏನಂತವೆ, ಅದು ಮೊದಲು ಅಕ್ಯಾಟಿನ ಫ್ಯೂಲಿಕ ಅಂತ ಆಗಿತ್ತು, ಈಗ ಅದನ್ನ ಲಿಸ್ ಅಕ್ಯಾಟಿನ ಫ್ಯೂಲಿಕ ಅಂತ ಮತ್ತೆ ಮಾರ್ಪಾಡು ಮಾಡಿದ್ದಾರೆ. ಅದರ ಜೀನಸ್ ಅಂತೀವಿ, ಅದರ ಪ್ರಭೇದನ ಅಕ್ಯಾಟಿನ ಫ್ಯೂಲಿಕ ಇಂದ ಲಿಸ್ ಅಕ್ಯಾಟಿನ ಫ್ಯೂಲಿಕ ಅಂತ ಮಾಡಿದ್ದೇವೆ. ಅದರ ಮೇಲೆ ನೀವು ಆ ಕಪ್ಪೆ ಚಿಪ್ಪನ್ನ ಏನ್ ನೋಡ್ತೀರಾ, ಅದು ಶಂಕುವಿನ ರಚನೆ, ಅದು ಅದರದ್ದೇ ಆದ ಸ್ರವಿಕೆ, ಅಂದ್ರೆ ಅದನ್ನ ಅದು ಬೇರೆ ಏನೋ ವಸ್ತುವಿಂದ ಇದು ಮಾಡಿ ರಚನೆ ಮಾಡ್ಕೊಂಡಿದ್ ಆಗಿರೋದಿಲ್ಲ, ಅದರದ್ದೇ ಸ್ವಂತ ಸ್ರವಿಕೆಯಿಂದ ಮಾಡಲ್ಪಟ್ಟಿರೋದಾಗಿರುತ್ತೆ. ಸ್ವಂತ ಸ್ರವಿಕೆ ಅಂದ್ರೆ ಏನು, ಅದನ್ನ ನೀವು ಸುಣ್ಣ ಅಂತ ಏನ್ ಕರಿತೇವೆ ನಾವು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಏನು ಹೇಳ್ತೇವೆ, ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಿರುವಂತ ರಚನೆ. ಯಾಕೆ ಈ ರಚನೆಯನ್ನ ಮಾಡ್ಕೊಂಡಿರ್ತವೆ ಇವು ಅಂದ್ರೆ, ಕೆಲವೊಂದು ಬಾರಿ ಏನಾಗಿರುತ್ತೆ, ಈ ವಾತಾವರಣ ಅವಕ್ಕೆ ಪೂರಕವಾಗಿರೋದಿಲ್ಲ. ಬಸವನ ಹುಳುಗೆ ಮುಖ್ಯವಾಗಿ ಅದು ಸಮುದ್ರ ನೀರು ಅಥವಾ ಸಿಹಿ ನೀರಿನಲ್ಲಿ ಮುಂಚೆಯಿಂದ ಬೆಳೆದು ಬಂದಿರುವಂತದ್ದು, ಅಂದ್ರೆ ಉಭಯವಾಸಿ ಕೂಡ ಅಂದ್ರೆ ನೆಲದ ಮೇಲೂ ಕೂಡ ಬದುಕತ್ತೆ, ಬಟ್ ಅದಕ್ಕೆ ಯಾವಾಗ್ಲೂ ನೀರಿನ ಅಂಶ ಇರಬೇಕು, ತೇವಾಂಶ ಇರಬೇಕು, ಆರ್ದ್ರತೆ ಇರಬೇಕು. ಆತರ ವಾತಾವರಣ ಯಾವಾಗ ಇರುತ್ತೆ ಅವಾಗ ಅದರ ಬಾಧೆ ಅಥವಾ ಹಾನಿ ಜಾಸ್ತಿಯಾಗಿ ಕಂಡು ಬರುವಂತದ್ದು. ಸೊ ಈಗ ಸಮುದ್ರದಲ್ಲಿ ಏನಾದ್ರೂ ನೀವು ಬಸವನ ಹುಳುಗಳನ್ನ ನೋಡ್ತೀರಾ ಅಂದ್ರೆ, ಸಮುದ್ರದಲ್ಲಿ ಯಾವ್ದ್ರ ಮೇಲೆ ತಿಂದು ಬದುಕುತ್ತೆ ಅಂತ ಕೇಳ್ಬಹುದು. ಆಗ ಸಣ್ಣ ಮೀನುಗಳಾಗ್ಲಿ ಅಥವಾ ಪಾಚಿ ಮೇಲೆ, ಕೆಲವೊಂದು ಸರಿ ಸುಮಾರು 4,500 ರಿಂದ 5,000 ಪ್ರಭೇದಗಳನ್ನ ಇದುವರೆಗೂ ಗುರುತಿಸಿರುವಂತದ್ದು ಈ ಬಸವನ ಹುಳುಗಳಲ್ಲಿ. ಅದರಲ್ಲಿ ಸಮುದ್ರದಲ್ಲಿ ಯಾವ್ದು ಬದುಕ್ತವೆ ಅವೆಲ್ಲವನ್ನು ಸಣ್ಣ ಸಣ್ಣ ಮೀನುಗಳಾಗ್ಲಿ ಅಥವಾ ಇನ್ನ ಸಣ್ಣ ಜೀವಿಗಳಾಗ್ಲಿ ಅಥವಾ ಪಾಚಿಗಳ ಮೇಲೆ ತಿಂದು ಬದುಕುವಂತದ್ದು. ಈ ಸಿಹಿ ನೀರಿನ ಬಸವನ ಹುಳುಗಳು ಕೂಡ ಅಷ್ಟೇ, ಅದ್ರ ಸುತ್ತಮುತ್ತ ಏನಾದರೂ ಬೆಳೆಗಳಿದ್ದಾಗ ಅದ್ರ ಮೇಲೆ ತಿಂದು ಬದುಕುವಂತದ್ದು. ಈಗ ನಮ್ಮ ಬೆಳೆಗಳಿಗೆ ಹಾನಿ ಮಾಡುವಂತದ್ದು ಇದೇನಿದೆ, ಜಾಯಿಂಟ್ ಆಫ್ರಿಕನ್ ಸ್ನೇಲ್ ಅಥವಾ ದೈತ್ಯ ಆಫ್ರಿಕನ್ ಬಸವನ ಹುಳು ಅಂತ ಕರಿತೇವೆ. ಇದು ಬೆಳೆಗಳಿಗೆ ಬಂದಾಗ ಏನಾದ್ರೂ ಈಗಷ್ಟೇ ಬೀಜ ಬಿತ್ತನೆ ಮಾಡಿರುವಂತ ಇದರಲ್ಲಿ ಈಗ ಮೊಳಕೆ ಒಡೆದಿದೆ ಅಂತ ಗಿಡ ಆದ್ರೆ ಆ ಮೊಳಕೆಯನ್ನೇ ಕತ್ತರಿಸಿ ಬಿಡೋದು. ಈ ಮೊಳಕೆಯನ್ನೇ ಕತ್ತರಿಸಿ ಬಿಟ್ಟಾಗ ಏನಾಗ್ಬಿಡುತ್ತೆ, ಇಡೀ ಹೊಲಕ್ಕೆನೆ ಮೊಳಕೆ ಕತ್ತರಿಸಿದಾಗ ನೀವು ಯಾವುದೇ ನೆಕ್ಸ್ಟ್ ಮತ್ತೆ ಬೆಳೆ ಬರೋದಕ್ಕೆ ಅಪೇಕ್ಷೆನೆ ಇಟ್ಕೊಳ್ಳಿಕ್ ಆಗೋದಿಲ್ಲ. ಅದನ್ನ ನೀವು ಮತ್ತೊಂದು ಸಲ ಬಿತ್ತನೆ ಮಾಡ್ಲೇಬೇಕಾಗುತ್ತೆ. ಎಲ್ಲಾ ಹಾನಿ ಮಾಡಿದಾಗ ಮತ್ತೊಂದು ಸಲ ಅದನ್ನ ಬಿತ್ತನೆ ಮಾಡ್ಲೇಬೇಕಾಗಿರುತ್ತೆ. ಅದೇ ತರ ತೋಟಗಾರಿಕೆ ಬೆಳೆಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಇದು ಎಲೆಗಳ ಮೇಲೆ ಹತ್ತಿ ತಿನ್ನುವಂಥದ್ದು, ಈ ಅಡಿಕೆ ಆಗ್ಲಿ ಅಥವಾ ಕಾಫಿ ಆಗ್ಲಿ, ಕಾಫಿ ಏನಾದ್ರೂ ಕಾಯಿ ಕಟ್ತಿದೆ ಅಂತಂದಾಗ ಅದನ್ನ ಏನಾದ್ರೂ ಅಲ್ಲೇ ಮುರಿದು ಚಿಗಟಿ ಬೀಳಿಸ್ಬಿಡುವಂಥದ್ದು, ಆಗೇನಾಗತ್ತೆ ಆ ಕಾಫಿ ಕಾಯಿ ಕಟ್ಟಲ್ಲ. ಎಲೆಗಳ ಮೇಲೆ ತಿನ್ನುವಂಥದ್ದು, ಈ ಅಡಿಕೆ ಆಗ್ಲಿ ಅಥವಾ ಬಾಳೆ ಆಗ್ಲಿ ಅದೆಲ್ಲದ್ರ ಮೇಲೆ ತಿಂದು ಬದುಕುವಂಥದ್ದು. ಸೊ ಈ ತರ ಏನ್ ಹಾನಿ ಮಾಡಿರುತ್ತೆ ಅವಾಗ ನಿರ್ವಹಣೆಯ ಕ್ರಮಗಳನ್ನ ತಗೊಳ್ಳೇಬೇಕಾಗುತ್ತೆ. ಏನಕಂದ್ರೆ ಇದು ಇತ್ತೀಚಿನ ದಿನಗಳಲ್ಲಿ ಇದು ಪೀಡೆಯಾಗಿ ಮಾರ್ಪಾಟಾಗಿರುವಂತದ್ದು. ಇನ್ನೊಂದು ಏನ್ ನಾವು ಗುರುತಿಸಬೇಕಾಗಿರೋದು ಅಂದ್ರೆ ಇದು ಕೀಟದ ಜಾತಿ ತರ ಅಲ್ಲ. ಏನಂತೀವಿ ನಾವು, ಕೀಟನ ಸಂಧಿಪದಿ ವರ್ಗಕ್ಕೆ ಸೇರಿಸ್ತೀವಿ. ಅಂದ್ರೆ ಮೂರ್ ಜೊತೆ ಕಾಲ್ಗಳಿರ್ಬೇಕು, ಎರಡ್ ಜೊತೆ ರೆಕ್ಕೆಗಳಿರ್ಬೇಕು ಅಂದಾಗ ನಾವು ಅದನ್ನ ಸಂಧಿಪದಿ ವರ್ಗಕ್ಕೆ ಬರುವಂತದ್ದು. ಆದರೆ ಬಸವನ ಹುಳು ಅನ್ನುವುದು ಸಂಧಿಪದಿ ವರ್ಗಕ್ಕೆ ಸೇರಲ್ಲ, ಅದು ಮೃದ್ವಂಗಿಗಳು ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಮೊಲ್ಯುಸ್ಕನ್ಸ್ ಅಂತ ಕರಿತೇವೆ, ಮೃದ್ವಂಗಿಗಳು ಅನ್ನೋ ವರ್ಗಕ್ಕೆ ಸೇರುವಂತದ್ದು. ಏನಪ್ಪಾ ಇದು ಮೃದ್ವಂಗಿಗಳು ಅಂದ್ರೆ ಅದು ಹೆಸರಲ್ಲೇನೆ ಇದೆ, ಮೃದುವಾದ ಅಂಗಿ. ಅಂದ್ರೆ ನೀವು ನೋಡಿರ್ಬೋದು ಅಥವಾ ಮುಟ್ಟು ಇರ್ಬೋದು, ಏನಾಗಿರುತ್ತೆ ಅದನ್ನ ಮುಟ್ಟದಾಗ ಒಂಥರ ಲೋಳೆ ತರ ಇರುತ್ತೆ, ಅದು ಸ್ಲೈಮಿ ನೇಚರ್ ಇರುತ್ತೆ. ಅಂದ್ರೆ ಕೆಲವೊಬ್ರು ಮುಟ್ಲಿಕ್ಕೆ ಅಸಹ್ಯ ಕೂಡ ಮಾಡ್ಕೋತಾರೆ, ಏನಕಂದ್ರೆ ಅದು ಲೋಳೆ ತರ ಸ್ರವಿಕೆನ ಬಿಡ್ತಾ ಇರುತ್ತೆ. ಎಲ್ಲೆಲ್ಲಿ ಹೋಗುತ್ತೆ ಅದು ಬಸವನ ಹುಳು ಅಲ್ಲೆಲ್ಲ ಸ್ರವಿಕೆನ ಬಿಟ್ಕೊಳ್ತಾ ಹೋಗ್ತಿರತ್ತೆ. ಅದು ಕೂಡ ಅದರ ಒಂದು ಗುಣಲಕ್ಷಣ, ಬೇರೆ ಯಾವುದೇ ಜೀವಿಗಳಲ್ಲಿ ಇಲ್ಲ ಅದು. ಏನಂದ್ರೆ ಅದಕ್ಕೆ ತನ್ನದೇ ಆದ ದಾರಿನ ಮತ್ತೆ ಅದೇ ದಾರಿಯಲ್ಲಿ ಹೋಗಿ ಬರೋದನ್ನ ನೆನ್ಪಿಟ್ಕೊಳ್ಳೋಕೋಸ್ಕರ ಲೋಳೆ ತರದ್ದು ಒಂದು ಸ್ಲೈಮಿ ಇದನ್ನ ಬಿಟ್ಕೊಂತ ಹೋಗ್ತಾ ಇರುತ್ತೆ. ಆಮೇಲೆ ಮೃದ್ವಂಗಿಗಳು ಯಾಕೆ ಅಂದ್ರೆ ಇದು ಮೃದುವಾದ ದೇಹ ಇದ್ರದ್ದು, ಅದು ಒಂದು ಕಪ್ಪೆ ಚಿಪ್ಪಿನ ರಚನೆ ಅಥವಾ ಶಂಕುವಿನ ರಚನೆಯ ಜೊತೆಗೆ ಮೃದುವಾದ ದೇಹದಿಂದ ಮಾಡಲ್ಪಟ್ಟಿರೋದು, ಅದಕ್ಕೋಸ್ಕರ ನಾವು ಅದಕ್ಕೆ ಮೃದ್ವಂಗಿಗಳು ಅಂತ ಕರಿತೇವೆ. ಈ ಕಾಮನ್ ನೇಮ್ ಬಸವನ ಹುಳು ಅಂತ ಯಾಕೆ ಬಂದಿದೆ ಅಂದ್ರೆ, ನೀವು ನೋಡಿರ್ಬೋದು ಬಸವನ ಹುಳುವಲ್ಲಿ ಎರಡು ಕೊಂಬಿನ ತರ ಎರಡು ರಚನೆ ಇರುತ್ತೆ. ಆ ಕೊಂಬಿನ ರಚನೆಗಳು ಹೇಗಂದ್ರೆ ಈ ಬಸವನ್ ತರನೇ, ಬಸವನಲ್ಲಿ ಹೇಗೆ ಕೊಂಬಿರುತ್ತೆ ಆ ತರನೇ ರಚನೆಗಳು. ಅದರ ತುದಿಯಲ್ಲಿ ಕಣ್ಣುಗಳಿರ್ತವೆ, ಈ ಬಸವನ ಹುಳುಗಳ ಕಣ್ಣುಗಳು ಆ ಕೋಡಿನಲ್ಲಿರ್ತವೆ. ಅದಕ್ಕೋಸ್ಕರ ಇದ್ರದ್ದು ಕಾಮನ್ ನೇಮ್ ಅಥವಾ ಏನು ನಾವು ಕರಿತೇವೆ ಬಸವನ ಹುಳು ಅಂತ ಕರೆಯುವಂಥದ್ದು. ಆಮೇಲೆ ಈ ಬಸವನ ಹುಳುಗಳಲ್ಲಿ 4,000 to 5,000 ಪ್ರಭೇದಗಳನ್ನು ನಾನು ಆಗ್ಲೇನೆ ಹೇಳಿದೆ. ಅದರಲ್ಲಿ ಮುಖ್ಯವಾಗಿ ಪೀಡೆ ಅಂತ ಬರೋದು ಈ ದೈತ್ಯ ಆಫ್ರಿಕನ್ ಸ್ನೇಲ್ ಅಥವಾ ಜೈಂಟ್ ಆಫ್ರಿಕನ್ ಸ್ನೇಲ್ ಅಂತ ಕರಿತೇವೆ. ಸಾಮಾನ್ಯವಾಗಿ ನಮ್ಮ ಹಾಸನ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಯನ್ನ ಈ ಬಸವನ ಹುಳು ಹೆಚ್ಚಾಗಿ ಬಾಧಿಸುತ್ತೆ? ಇಲ್ಲಿನ ತೋಟಗಾರಿಕಾ ಬೆಳೆಗಳು ಯಾವ್ಯಾವ್ದಿದಾವೆ ಅಂದ್ರೆ ಅಡಿಕೆ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಅಥವಾ ಕಾಳ್ಮೆಣಸು, ಕಾಫಿ, ಅದೆಲ್ಲ ಗಿಡಗಳಲ್ಲಿ ಏನಂದ್ರೆ ಇವು ಎಲೆಗಳ ಮೇಲೆ ತಿಂದ್ಬಿಟ್ಟು ಬದುಕುವಂತದ್ದು. ಸೊ ಎಲೆನ ತಿನ್ನೋದು ಅಥವಾ ಕಾಯಿ ಕಟ್ಟಿದೆ ಅಂದಾಗ ಕಾಯಿ ಮೇಲ್ಗಡೆ ಏನಾದ್ರೂ ದಾಳಿ ಮಾಡ್ಬಿಡೋದು. ಈ ಕಾಯಿಗೆ ಏನಾದ್ರೂ ಕಟ್ಟೋ ಸಂದರ್ಭದಲ್ಲಿ ಏನಾದ್ರು ದಾಳಿ ಮಾಡಿದ್ರೆ ಅದು ಮತ್ತೆ ಮುಂದೆ ಹಣ್ಣೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಇದು ಬಂದು, ಅದರಲ್ಲೂ ಏನಂದ್ರೆ ಇವು ನಿಶಾಚಾರಿ ಆಗಿರೋದ್ರಿಂದ ರಾತ್ರಿ ಹೊತ್ತಿನಲ್ಲಿ ಗುಂಪಲ್ಲಿ ಬಂದು ದಾಳಿ ಮಾಡುವಂತದ್ದು. ಅಂದ್ರೆ ನೀವೇನಾದ್ರು ಬೆಳಗ್ಗೆ ಹೊತ್ತಲ್ಲಿ ನಿಮಗೆ ಕಾಣೋದೇ ಇಲ್ಲ ಅದು, ಅಂದ್ರೆ ಏನು ಬಸವನ ಹುಳುವಿನ ಇದು ಇಲ್ಲೇ ಇಲ್ಲ ಅನ್ನೋ ತರ ಅನಿಸ್ತಿರುತ್ತೆ, ಬಟ್ ರಾತ್ರಿ ಹೊತ್ತು ಅದರ ಚಟುವಟಿಕೆ ಜಾಸ್ತಿ. ನಿಶಾಚಾರಿ ಆಗಿರೋದ್ರಿಂದ ರಾತ್ರಿ ಬಂದು ತಮ್ಮ ಚಟುವಟಿಕೆನ ಮುಗಿಸ್ಬಿಟ್ಟು ಬೆಳಗ್ಗೆ ಎದ್ದು ಬರೋಷ್ಟೊತ್ತಲ್ಲಿ ಅಡಕೊಂಡು ಕುತ್ಕೊಂಡು ಬಿಟ್ಟಿರುವಂತದ್ದು. ಹೀಗೆ ಈ ಬಸವನ ಹುಳು ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಅನೇಕ ಬೆಳೆಗಳನ್ನು ಕೂಡ ಬಾಧಿಸುತ್ತೆ. ಈ ಸಾಮಾನ್ಯವಾಗಿ ಬಸವನ ಹುಳುವನ್ನ ವರ್ಷ ಪೂರ್ತಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಈ ನಿಟ್ಟಿನಲ್ಲಿ ಇದರ ಜೀವನ ಚಕ್ರ ಹೇಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಬಸವನ ಹುಳುವಿನ ಜೀವನ ಚಕ್ರ ತುಂಬಾ ವಿಶೇಷವಾಗಿರುವಂತದ್ದು. ಈಗ ನಾವು ಕೀಟಪೀಡೆ ಅಂತ ನಾವೇನಂತೀವಿ, ಸಂಧಿಪದಿಗಳಲ್ಲಿ ಅಂದಾಜು ಒಂದು ತಿಂಗಳಿಗೆ ಒಂದು ಜೀವನ ಚಕ್ರ ಮುಗಿದೋಗ್ಬಿಟ್ಟಿರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ ನೀವು ಸುಮಾರಷ್ಟು ಜೀವನ ಚಕ್ರಗಳನ್ನ ನೋಡಬಹುದು. ಒಂದ್ ವರ್ಷದಲ್ಲಿ ಒಂದು 10 to 12 ಜೀವನ ಚಕ್ರನ ನೋಡಬಹುದು. ಆದರೆ ಈ ಬಸವನ ಹುಳುವಲ್ಲಿ ಏನಂದ್ರೆ ಜೀವನ ಚಕ್ರ ತುಂಬಾ ವಿಶೇಷ. ಅಂದ್ರೆ ಇದರ ಜೀವನ ಚಕ್ರ ಬಹುವಾರ್ಷಿಕ, ಅಂದ್ರೆ ಸುಮಾರು 6 to 7 ವರ್ಷಗಳ ಕಾಲ ಕೂಡ ಇದು ಬದುಕಿರುವಂತದ್ದು. ಅಂದ್ರೆ ಇದು ಕೀಟಗಳಲ್ಲಿ ಇರುವಂತೆ ಇದರದ್ದು ಮೊಟ್ಟೆ ಆಗ್ಲಿ ಅಥವಾ ಮರಿಹುಳು ಅಥವಾ ಕೋಶಾವಸ್ಥೆ ಅಥವಾ ಪ್ರೌಢಾವಸ್ಥೆ ಅಂತ ನಾವೇನ್ ಕರಿತೇವೆ ಆ ತರ 4 ಹಂತಗಳು ಇರೋದಿಲ್ಲ. ಬಸವನ ಹುಳುಗಳಲ್ಲಿ ಇರೋದೇ 3 ಹಂತಗಳು, ಅದು ಮೊಟ್ಟೆ ಒಡೆದು ಆಮೇಲೆ ಮರಿಹುಳು ಆಗುತ್ತೆ, ಮರಿಹುಳು ಆದ್ಮೇಲೆ ಪ್ರೌಢಾವಸ್ಥೆಯನ್ನ ತಾಳತ್ತೆ. ಈ ಮರಿಹುಳು ಅಂತ ಏನಂತ ಕರಿತೇವೆ ನಾವು, ಅದು ಎಲ್ಲಿ ತನಕ ಇರುತ್ತೆ ಅಂದ್ರೆ 6 to 8 ತಿಂಗಳ ತನಕ ಮೊಟ್ಟೆ ಒಡೆದು ಮರಿಹುಳ ಬರುತ್ತೆ. 6 to 8 ತಿಂಗಳ ತನಕ ಅಷ್ಟೇ ಅದರ ಮರಿಹುಳುವಿನ ಕಾಲ. ಆ ಮರಿಹುಳು 6 to 8 ತಿಂಗಳ ನಂತರ ಅದೇನಾಗುತ್ತೆ ಪ್ರೌಢಾವಸ್ಥೆಗೆ ಮುಂದಿನ ಚಕ್ರಕ್ಕೆ ಕಾಲಿಡುತ್ತೆ. ಆ ಮುಂದಿನ ಚಕ್ರ 6 to 8 ತಿಂಗಳ ನಂತರ ಏನಿದೆ, ಒಂದ್ ವೇಳೆ ಅದೇನಾದ್ರು 6 ಬದುಕುವಂತದ್ದೇನಾದ್ರು ಆಗಿದ್ರೆ 6 ತನಕ ಏನಿದೆ ಅದಷ್ಟನ್ನು ನಾವು ಪ್ರೌಢಾವಸ್ಥೆ ಅಂತ ಕರಿತೇವೆ. ಅಂದ್ರೆ ಇದರ ದಾಳಿ ಅಥವಾ ಹಾನಿನ ನೀವು ಅದ್ರ ಜೀವನ ಚಕ್ರದ ಮೇಲೇನೆ ಅಳದ್ ಬಿಡ್ಬೋದು. ಅಂದ್ರೆ ಪ್ರೌಢಾವಸ್ಥೆ ಅದರದ್ದು 6 to 6.5 ತನಕ ಇರೋದ್ರಿಂದ ನಾವೇನಾದ್ರೂ ನಿರ್ವಹಣೆ ಕ್ರಮಗಳನ್ನ ಸರಿಯಾಗಿ ತೆಗೆದುಕೊಂಡಿಲ್ಲ ಅನ್ನೋದಾದರೆ ಅದ ಅದರ ದಾಳಿ ತುಂಬಾ ಜಾಸ್ತಿ ಆಗಿರುತ್ತೆ. ಅಂದ್ರೆ 6 ವರ್ಷಗಳ ಕಾಲನೂ ಕೂಡ ಅದು ದಾಳಿಯನ್ನ ಮಾಡುವಂತದ್ದು. ಆಮೇಲೆ ಅದು ಮೊಟ್ಟೆಯನ್ನ ಎಷ್ಟು ಇಡುವಂತದ್ದು ಅಂತ ಅಂದ್ರೆ ಮೊಟ್ಟೆ ಇಡೋದು ಯಾವ ಕಾಲದಿಂದ ಶುರುವಾಗುವಂತದ್ದು, ನಾ ಹೇಳ್ದಂಗೆ ಅದು ಪ್ರೌಢಾವಸ್ಥೆ ಯಾವಾಗ ತಾಳುತ್ತೆ ಅಂದ್ರೆ 6 ರಿಂದ 8 ತಿಂಗಳು ಆದ ನಂತರ ಪ್ರೌಢಾವಸ್ಥೆಗೆ ಕಾಲಿಡುವಂತದ್ದು. ಯಾವಾಗ ಪ್ರೌಢಾವಸ್ಥೆಗೆ ಕಾಲಿಡುತ್ತೆ ಆ ಕಾಲಿಟ್ಟ ಮೊದಲನೇ ವರ್ಷದಲ್ಲಿ 1,000 ಮೊಟ್ಟೆಗಳನ್ನ ಇಡುತ್ತೆ. ಅದಾದ ನಂತರ 2ನೇ ವರ್ಷ ಮತ್ತೆ ಅಲ್ಲಿಂದ ಮುಂದುವರೆದು ಎಲ್ಲಿಯ ತನಕ ಬದುಕಿರುತ್ತೆ, ಒಂದು 6 ವರ್ಷದ ತನಕ ಅಂತ ಏನಾದ್ರೂ ಬದುಕಿರೋದಾದ್ರೆ ಆ 2ರಿಂದ 6 ವರ್ಷದ ತನಕ ಅದರ ಮೊಟ್ಟೆ ಇಡುವಂತದ್ದು ತುಂಬಾ ಜಾಸ್ತಿ ಆಗತ್ತೆ. ಅಂದ್ರೆ ಒಂದ್ ಅಂದಾಜು 2ರಿಂದ 4,000 ಮೊಟ್ಟೆಗಳನ್ನ ಇಡುತ್ತೆ. ನೀವು ಮೊಟ್ಟೆಗಳು ಇಡೋದ್ನು ಕೂಡ ನೋಡ್ಬೇಕು, ಅದು ಕೀಟಗಳಿಗಿಂತ ತುಂಬಾ ವಿಭಿನ್ನ ಮತ್ತೆ ವಿಚಿತ್ರವಾಗಿರುತ್ತೆ ದೈತ್ಯ ಬಸವನ ಹುಳದು. ಒಂದೊಂದೇ ಫ್ಯಾಕ್ಟ್ರಿಯಲ್ಲಿ ಏನಾದ್ರೂ ಬಿಸ್ಕೆಟ್ ಅಥವಾ ಚಾಕ್ಲೇಟ್ ನ ಹೆಂಗ್ ರಿಲೀಸ್ ಮಾಡ್ತಿರ್ತಾರೆ ಒಂದೊಂದೇ ಇಮಿಡಿಯೇಟ್ಲಿ, ಆ ತರ ಒಂದೊಂದೇ ಬಿಡ್ತಾ ಇರುತ್ತೆ. ಬಿಳಿಯ ಬಣ್ಣದ ಅಥವಾ ಗುಲಾಬಿ ಬಣ್ಣದ ಮೊಟ್ಟೆಗಳನ್ನ ನೀವು ನೋಡಬಹುದು. ಮೊದಲನೇ ವರ್ಷದಲ್ಲಿ ಮೊಟ್ಟೆಯ ಸಂಖ್ಯೆ ಕಡಿಮೆ ಇರುತ್ತೆ, ಬಟ್ 2ರಿಂದ 6 ವರ್ಷಗಳ ತನಕ ಮೊಟ್ಟೆಯ ಸಂಖ್ಯೆ ಜಾಸ್ತಿಯಾಗಿ ಕಂಡು ಬರುವಂತದ್ದು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಇದು ಬಹುವಾರ್ಷಿಕ ಜೀವಿ, ಅಂದ್ರೆ 6ರಿಂದ 7 ವರ್ಷಗಳ ಕಾಲ ಬದುಕುವಂತದ್ದು. ಈ ಮೊಟ್ಟೆಗಳನ್ನ ಎಲ್ಲಿ ಇಡುತ್ತೆ ಅಂದ್ರೆ ನಾನು ಆಗ್ಲೇನೆ ಹೇಳ್ದೆ ಇದು ತೇವಾಂಶ ಆಗ್ಲಿ ಅಥವಾ ಆರ್ದ್ರತೆ ಆಗ್ಲಿ ಅಥವಾ ಎಲ್ಲಿ ಮಳೆ ಜಾಸ್ತಿಯಾಗಿ ಬೀಳುವಂತವನು. ಇತ್ತೀಚಿನ ಕಾಲದಲ್ಲಿ ಒಣ ಪ್ರದೇಶಗಳಲ್ಲೂ ಕೂಡ ದೈತ್ಯ ಬಸವನ ಹುಳುವಿನ ಹಾನಿ ಜಾಸ್ತಿ ಆಗಿರುವಂತದ್ದು. ಅಂದ್ರೆ ಈ ಧಾರವಾಡ ಆಗಿರ್ಲಿ, ಹಾವೇರಿ ಆಗಿರ್ಲಿ, ಬೆಳಗಾಂ ಪ್ರದೇಶಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಮಳೆ ಬರುವಂತ ಕಾಲದಲ್ಲಿ ಇದನ್ನ ನೀವು ಕಾಣಬಹುದು, ಆದ್ರೆ ಮಲೆನಾಡು ಅಥವಾ ಅರೆ ಮಲೆನಾಡು ಪ್ರದೇಶದಲ್ಲಿ ನೀವು ವರ್ಷಪೂರ್ತಿ ಕಾಣಬಹುದು ಇದನ್ನ. ವರ್ಷಪೂರ್ತಿ ಕೂಡ ಈ ಬಸವನ ಹುಳುವಿನ ಹಾವಳಿ ಅಥವಾ ಏನು ಬಾಧೆ ಅಂತ ಕರಿತೇವೆ ಅದನ್ನ ನೀವು ಕಾಣಬಹುದು. ಸೊ ಈ ತರ ಇದ್ದಾಗ ಏನಾಗುತ್ತೆ, ಅದು ಎಲ್ಲಿ ಮೊಟ್ಟೆ ಇಡತ್ತೆ ಅನ್ನೋದಾದ್ರೆ ಈ ಮಣ್ಣಲ್ಲಿ ತೇವಾಂಶ ಇರಬೇಕು. ಆ ತೇವಾಂಶ ಇರುವಂತ ಮಣ್ಣಲ್ಲಿ ಒಂದ್ 5 ರಿಂದ 10 ಸೆಂಟಿಮೀಟರ್ ಅದನ್ನ ಅಗದ್ಬಿಟ್ಟು ಅದರಲ್ಲಿ ಮೊಟ್ಟೆನ ಇಡುವಂತದ್ದು. ಅಥವಾ ಇನ್ ಕೇಸ್ ಏನಾದ್ರೂ ಈಗ ನೀವು ಬದುವಿನಲ್ಲಿ ಕಳೆ ಅಥವಾ ಏನು ತೆಗೆದು ಹಾಕಿಲ್ಲ ನೀಟಾಗಿ ಅನ್ನೋದಾದ್ರೆ ಆ ಕಳೆಗಳಲ್ಲೂ ಕೂಡ ಮೊಟ್ಟೆಯನ್ನ ಇಡುವಂತದ್ದು, ಎಲೆಗಳಲ್ಲಿ ಮೊಟ್ಟೆಯನ್ನ ಇಡುವಂತದ್ದು. ಅಂದ್ರೆ ಈಗ ಗಿಡದ ಮೇಲೆನೆ ತಿಂತಾ ಇದೆ ಅನ್ನೋದಾದ್ರೆ ಎಲೆಗಳಲ್ಲೂ ಕೆಲವೊಮ್ಮೆ ಬಾರಿ ಅದು ಮೊಟ್ಟೆಗಳನ್ನ ಇಡುತ್ತೆ. ಆದ್ರೆ ಅತಿ ಹೆಚ್ಚು ಮೊಟ್ಟೆಗಳನ್ನ ಇಡೋದು ಅದು ಮಣ್ಣಿನಲ್ಲಿ, ಒಂದ್ 5 ರಿಂದ 10 ಸೆಂಟಿಮೀಟರ್ ಕೊರೆದು ಬಿಟ್ಟು ಆ ಮಣ್ಣಿನಲ್ಲಿ ಇರುತ್ತೆ. ಅದಕ್ಕೆ ಹೆಚ್ಚಾಗಿ ತೇವಾಂಶ ಬೇಕು. ತೇವಾಂಶ ಇದ್ದಾಗ ಮಾತ್ರ ಆ ಮೊಟ್ಟೆ ಏನಿರುತ್ತೆ ಅದು ಒಡೆದ್ಬಿಟ್ಟು ಮರಿ ಹುಳುಗಳಾಗಿ ಮಾರ್ಪಾಟು ಹೊಂದುವಂತದ್ದು. ಕೆಲವೊಮ್ಮೆ ಬಾರಿ ಏನಾಗಿರುತ್ತೆ ಅಂದ್ರೆ ವಾತಾವರಣ ಪೂರಕವಾಗಿ ಇರೋದಿಲ್ಲ, ಅಂದ್ರೆ ಮಳೆ ಇರೋದಿಲ್ಲ ಅಥವಾ ತೇವಾಂಶ ಇರೋದಿಲ್ಲ, ಆ ತರ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಆ ಶಂಕುವಿನ ರಚನೆ ಅಂತ ನಾನು ಏನ್ ಹೇಳ್ದೆ ಅದು ಅದರ ರಕ್ಷಣೆಗೋಸ್ಕರ ಅದು ಮಾಡ್ಕೊಂಡಿರುವಂತದ್ದು. ಅಂದ್ರೆ ವಾತಾವರಣ ಪೂರೈಕೆ ಇರಲ್ಲ, ತುಂಬಾ ಬಿಸಿಲಿದೆ ಅಥವಾ ಮಳೆ ಇಲ್ಲ ಅಂದಿರೋ ಕಾಲದಲ್ಲಿ ಕಂಪ್ಲೀಟ್ ದೇಹವನ್ನ ಆ ಶಂಕುವಿನ ಒಳಗಡೆನೆ ಅದು ಹುದುಗಿಸ್ಕೊಂಡು ಇಟ್ಕೊಂಡಿರುತ್ತೆ. ಅಂದ್ರೆ ಹೊರಗಡೆಯಿಂದ ನೋಡಿದಾಗ ಬರೀ ಶಂಕು ಮಾತ್ರ ಕಾಣ್ತಿರುತ್ತೆ ನಮಗೆ, ಒಳಗಡೆ ದೇಹ ಅಥವಾ ಏನಂತೀವಿ ಅದು ಕಣ್ಣು ಕೊಂಬುಗಳು ಏನನ್ನು ಕಾಣ್ತಿರೋದಿಲ್ಲ, ಒಳಗಡೆನೆ ಅಡುಕೊಂಡು ಕುತ್ಕೊಂಡಿರುವಂತದ್ದು ಶಂಕು. ಅದು ರಕ್ಷಣೆಗೋಸ್ಕರನೇ ಆ ಶಂಕು ಅಥವಾ ಕಪ್ಪೆ ಚಿಪ್ಪನ್ನ ಅದು ಮಾಡಿಕೊಂಡು ಇರುವಂತದ್ದು. ಕೆಲವೊಮ್ಮೆ ಬಾರಿ ನಾವು ನೋಡಬಹುದು ಈ ಕಾಂಪೌಂಡ್ ಅಥವಾ ನೆಲಗಳ ಆಸುಪಾಸು ನೀವೇನಾದ್ರೂ ನೋಡಿದಾಗ ಈ ಸಂಡಿಗೆ ತರ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅದು ಬಸವನ ಹುಳುವಿನ ತರ ರಚನೆ ಇರೋದೇ ಇಲ್ಲ, ಸಂಡಿಗೆ ತರ ಕಪ್ಪಾಗಿ ಸಂಡಿಗೆ ತರ ಆಗಿರುತ್ತೆ. ಕೆಲವೊಮ್ಮೆ ಬಾರಿ ಅದು ಬಸವನ ಹುಳುನ ಅಲ್ಲ ಅನ್ನೋ ತರ ಅನುಮಾನ ಕೂಡ ಬರುತ್ತೆ. ಅದ್ ಯಾಕೆ ಹಾಗಾಗಿರುತ್ತೆ ಅಂದ್ರೆ ಅದಕ್ಕೆ ತಕ್ಕನಾದ ವಾತಾವರಣ ಯಾವಾಗ ಇರೋದಿಲ್ವೋ ಆಗ ಅದು ಅದರ ದೇಹ ರಚನೆಯನ್ನ ಕಡಿಮೆ ಮಾಡ್ಕೊಳ್ಳಿ, ಶ್ರಿಂಕ್ ಅಂತ ಕರಿತೀವಿ. ಅಂದ್ರೆ ಅದನ್ನ ಸಂಡಿಗೆ ರೀತಿಯಲ್ಲಿ ಮಾಡಿಕೊಂಡು ಶಂಕು ಇರುತ್ತೆ ಅದ್ರ ಒಳಗಡೆ ಹುದುಗಿಸಿ ಇಟ್ಕೊಂಡಿರುವಂತದ್ದು. ಹೀಗೆ ಇದರ ಜೀವನ ಚಕ್ರ ಅನ್ನುವಂಥದ್ದು ಇರುತ್ತೆ. ತಾವಾಗ್ಲೇ ಹೇಳಿದಾಗೆ ಅನೇಕ ಬಾಧೆಯನ್ನು ಕೂಡ ಇದು ನೀಡುತ್ತೆ. ಅದಕ್ಕಿಂತ ಮೊದಲು ತಾವು ಹೇಳಿದ್ರಿ ಪ್ರೌಢಾವಸ್ಥೆಗೆ ಬಂದಂತಹ ಮೊದಲನೇ ವರ್ಷದಲ್ಲಿ ಸುಮಾರು 500 ರಿಂದ 1,000 ಮೊಟ್ಟೆಯನ್ನು ಇಡುತ್ತೆ. ಆನಂತರದ ವರ್ಷಗಳಲ್ಲಿ 2,000ರಿಂದ 4,000 ಕೂಡ ಮೊಟ್ಟೆಯನ್ನು ಇಡ್ತಾ ಹೋಗುತ್ತೆ ಅಂತ ಹೇಳಿ, ಇದಿಷ್ಟು ಕೂಡ ಮರಿಯಾಗುತ್ತೆ. ನಾವು ಕೀಟ ಪೀಡೆಗಳಲ್ಲೂ ನಾವು ಹೇಳ್ತಾ ಇರ್ತೀವಿ ಏನಂದ್ರೆ ಈಗ ಇತ್ತೀಚೆಗೆ ಫಾಲ್ ಸೈನಿಕ ಹುಳು ಅಂತ ಬಂದಿತ್ತು. ಅಂದ್ರೆ ಅದರ ಮೊಟ್ಟೆ ಇಡೋದು ಎಷ್ಟು ಅಂದ್ರೆ ಒಂದು ಅಂದಾಜು 1,000 ರಿಂದ 1,500 ಮೊಟ್ಟೆಗಳನ್ನ ಇಡುವಂತದ್ದು. ಈ 1,000 ರಿಂದ 1,500 ಮೊಟ್ಟೆಗಳು ಒಡೆದ್ಬಿಟ್ಟು ಮರಿ ಹುಳುಗಳಾಗ್ಬಿಟ್ರೆ ಅವು ಕಂಪ್ಲೀಟ್ ಹೊಲಕ್ ಹೊಲನೆ ತಿನ್ನೋದಲ್ದೆ ನಾವು ಮೊದ್ಲೇ ಹೇಳ್ತೀವಿ ಕೀಟಗಳ ಡಾಮಿನೆನ್ಸ್ ಜಾಸ್ತಿ. ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಏನಂತೀವಿ ಮನುಷ್ಯರಿಗಿಂತನೂ ಜಾಸ್ತಿ ಕೀಟಗಳಿರೋದು, ಅಂದಾಜು 75% ಕೀಟಗಳನ್ನೇ ತುಂಬಿಕೊಂಡಿರೋದು. 1,000 ರಿಂದ 1,500 ಮೊಟ್ಟೆಗಳು ಕೂಡ ಮರಿ ಒಡೆದು ಏನಾದ್ರು ಬಂದ್ರೆ ಮನುಷ್ಯರಿಗೆ ಇರೋದಕ್ಕೆ ಜಾಗನೇ ಇರೋದಿಲ್ಲ. ಅಂದ್ರೆ ಅಷ್ಟು ಕಷ್ಟನು ಮರಿ ಹುಳುಗಳಾಗಿ ಅದಾದ್ಮೇಲೆ ನೆಕ್ಸ್ಟ್ ಪ್ರೌಢಾವಸ್ಥೆಗೆ ಆಗಿ ಆ ಪ್ರೌಢಾವಸ್ಥೆ ಬರುವ ಗಂಡು ಮತ್ತು ಹೆಣ್ಣು ಕೀಟಗಳು ಮತ್ತೆ ಮಿಲನ ಕ್ರಿಯೆಯಲ್ಲಿ ಪಾಲ್ಗೊಂಡು ಮತ್ತೆ ಪ್ರತಿಯೊಂದು ಪ್ರತಿಯೊಂದು ಹೆಣ್ಣು 1000 ರಿಂದ 1500 ಮೊಟ್ಟೆಗಳನ್ನ ಇಡುವಂತದ್ದು. ಅದೇ ರೀತಿ ಬಸವನ ಹುಳುವಲ್ಲೂ ಇಟ್ಟಿರೋ ಮೊಟ್ಟೆಗಳೆಲ್ಲವೂ ಕೂಡ ಮರಿ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದರಲ್ಲಿ ಒಂದು ಸ್ವಲ್ಪ ಶೇಕಡ ಅಷ್ಟೇ ಮರಿ ಹುಳುಗಳಾಗಿ ಆಗುವಂತದ್ದು. ಆದ್ರೆ ಇದರ ವಿಚಿತ್ರ ಇನ್ನೊಂದು ಏನಂತ ಹೇಳಬೇಕು ಅಂದ್ರೆ ಇದು ದ್ವಿಲಿಂಗಿ ಅಂತ. ಇದು ಅಂದ್ರೆ ಗಂಡು ಮತ್ತೆ ಹೆಣ್ಣು ಜನನಾಂಗಗಳು ಏನಂತೇವೆ ಅದು ಒಂದೇ ಜೀವಿಯಲ್ಲಿ ಇರುವಂತದ್ದು. ಈಗ ಕೀಟಗಳಲ್ಲಿ ಹೇಗೆ ಒಂದು ಗಂಡು ಬೇರೆ ಇರುತ್ತೆ ಹೆಣ್ಣು ಬೇರೆ ಇರುತ್ತೆ ಆತರ ಇರೋದಿಲ್ಲ. ಇದು ದ್ವಿಲಿಂಗಿ ಅಂದ್ರೆ ಎರಡು ಜನನಾಂಗಗಳು ಒಂದೇ ಜೀವಿಯಲ್ಲಿ ಇರುವಂತದ್ದು. ಸೊ ಇದು ಒಂದೇ ಜೀವಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಮಿಲನ ಕ್ರಿಯೆಯಲ್ಲಿ ಆಗ್ಬಿಟ್ಟು ಸಂತಾನೋತ್ಪತ್ತಿ ತನ್ನಿಗೆ ಯಾವ್ಯಾವಾಗ ಬೇಕೋ ಅವಾಗವಾಗ ಮಾಡ್ಕೊಳ್ತಾ ಇರುತ್ತೆ. ಈಗ ಎರಡು ಜನನಾಂಗಗಳು ಒಂದರಲ್ಲೇ ಇರೋದ್ರಿಂದ ಈ ಬೇರೆ ಇನ್ನೊಂದು ಜೀವಿಯಲ್ಲಿ ಗಂಡು ಹೆಣ್ಣು ಇರೋದ್ರಿಂದ ಆತರ ಕ್ರಿಯೆಯಲ್ಲೂ ಕೂಡ ಕೆಲವೊಂದು ಬಸವನ ಹುಳುಗಳು ಪಾಲ್ಗೊಳ್ತವೆ. ಬಟ್ ಹೆಚ್ಚಾಗಿ ಏನಂದ್ರೆ ಒಂದರಲ್ಲೇ ಇರೋದ್ರಿಂದ ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಾವು ಅಪೇಕ್ಷೆ ಮಾಡಬಹುದು. ಸೊ ಅದರಿಂದ ಏನಾಗುತ್ತೆ ಪ್ರತಿ ಒಂದು ವರ್ಷಕ್ಕೂ ಅದ್ರ ಮೊಟ್ಟೆ ಜಾಸ್ತಿ ಇಡುವಂತದ್ದು. ಆದ್ರೆ ಇಟ್ಟಿರೋ ಮೊಟ್ಟೆಗಳು ಎಲ್ಲದನ್ನು ಒಡೆದು ಬಿಟ್ಟು ಮರಿ ಆಗೋದಿಲ್ಲ. ಒಂದು ಸ್ವಲ್ಪ ಶೇಕಡ ಈಗ 100 ಇಟ್ಟಿದೆ ಅಂತಂದ್ರೆ ಅದರಲ್ಲಿ ಒಂದು 20 ಮರಿ ಹುಳುಗಳು ಆಗುವಂತದ್ದು. ಆತರ ಎಲ್ಲಾ ಮೊಟ್ಟೆಗಳನ್ನು ಮರಿ ಹುಳುಗಳು ಆಗೋದಿಲ್ಲ. ಬಸವನ ಹುಳುವನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಇದು ವ್ಯಾಪಕವಾಗಿ ಹಾನಿಯನ್ನ ಉಂಟು ಮಾಡುತ್ತಾ ಬೆಳೆಗಳ ಮೇಲೆ? ಹೌದು, ನಾನಾಗ್ಲೇ ಹೇಳಿರೋದ್ರಿಂದ ಅವು ಗುಂಪು ಗುಂಪಲ್ಲಿ ಬಂದು ರಾತ್ರಿ ಹೊತ್ತು ಎಲ್ಲಾ ಬೆಳೆಗಳನ್ನು ಹಾನಿ ಮಾಡುವಂತದ್ದು. ನಾವೇನಾದ್ರೂ ನಿರ್ವಹಣೆ ಕ್ರಮಗಳನ್ನ ಸರಿಯಾಗಿ ತಗೊಳ್ಳಲಿಲ್ಲ ಅನ್ನೋದಾದ್ರೆ ಎಲ್ಲ ಬೆಳೆಗಳನ್ನ ಮಾಡುವಂತ ಹಾನಿಯ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಿರ್ವಹಣೆ ಕ್ರಮಗಳನ್ನ ತಗೊಳ್ಳೇಬೇಕು ಬಸವನ ಹುಳುವಿನ ಹತೋಟಿಗೆ. ನಿರ್ವಹಣಾ ಕ್ರಮಗಳನ್ನ ಹೇಗೆ ಅನುಸರಿಸಬೇಕು, ಯಾವ ಮೂಲಕ ಇದರ ನಿರ್ವಹಣೆಯನ್ನ ಮಾಡಬಹುದು? ಈ ಬಸವನ ಹುಳುಗಳಿಗೆ ನಾನಾಗ್ಲೇ ಹೇಳ್ದಂಗೆ ಮಳೆ ಜಾಸ್ತಿ ಇರಬೇಕು, ತೇವಾಂಶ ಜಾಸ್ತಿ ಇರಬೇಕು, ಆರ್ದ್ರತೆ ಜಾಸ್ತಿ ಇರಬೇಕು. ಅದು ಒಂದು ವಿಷಯ. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ಇತ್ತೀಚೆಗೆ ಅವಕ್ಕೆ ಪೂರಕವಾಗಿರುವಂತೇನೆ ಕೃಷಿ ಪದ್ಧತಿಗಳನ್ನ ಮಾಡ್ತಿರ್ತೇವೆ. ಈಗ ಉದಾಹರಣೆಗೆ ಏನಂತಂದ್ರೆ ಮಲ್ಚಿಂಗ್ ಮಾಡ್ತೇವೆ ನಾವು. ಮಲ್ಚಿಂಗ್ ಅಂದ್ರೆ ಈ ಪ್ಲಾಸ್ಟಿಕ್ ಮಲ್ಚ್ನ ಗಿಡದ ಬಡ್ಡೆಗೆ ಹಾಕಿರುವಂತದ್ದು. ಅದ್ ಹಾಕಿರೋದ್ರಿಂದ ಏನಾಗಿರುತ್ತೆ ಅಂದ್ರೆ ತೇವಾಂಶ ಅಲ್ಲೇ ಹಿಡ್ಕೊಂಡು ಇಟ್ಕೊಳ್ಳೋದ್ರಿಂದ ಈ ಬಸವನ ಹುಳುಗಳು ಏನ್ ಮಾಡ್ತವೆ, ಬೆಳಗ್ಗೆ ಹೊತ್ತು ಅಡ್ಕೊಂಡು ಕುತ್ಕೊಳ್ತವೆ, ರಾತ್ರಿ ಎಲ್ಲ ಗಿಡನ ತಿನ್ನುವಂತ ಕೆಲಸ ಮಾಡ್ತಿರ್ತವೆ. ಅದು ಒಂದು. ಇನ್ನೊಂದೇನಂದ್ರೆ ನೀರಾವರಿ ಪದ್ಧತಿ ಅಥವಾ ಸ್ಪ್ರಿಂಕ್ಲರ್ ಏನ್ ಹೇಳ್ತೀವಿ ನೀವು, ಹನಿ ನೀರಾವರಿ ಅಂತ ಏನ್ ಹಾಕ್ತೇವೆ, ಅದರಿಂದ ಕೂಡ ಅಲ್ಲಿ ತೇವಾಂಶ ಜಾಸ್ತಿ ಆಗಿರಂತದ್ದು ಗಿಡದಲ್ಲಿ. ಇವೆಲ್ಲ ಹೇಳ್ತೀವಿ ನಾವು ಕೃಷಿ ಪದ್ಧತಿಗಳು, ಇವೆಲ್ಲವೂ ಕೂಡ ಬಸವನ ಹುಳುಗಳಿಗೆ ಪೂರಕವಾಗಿರುವಂತಾನೆ ಹೇಳಿ ಮಾಡಿಸಿರೋ ತರಾನೇ ಆಗಿರುವಂತದ್ದು. ಅದಕ್ಕೋಸ್ಕರ ಅದರದ್ದು ಹಾನಿ ಕೂಡ ಜಾಸ್ತಿ, ಆ ಬಾಧೆ ಕೂಡ ಜಾಸ್ತಿಯಾಗಿ ನೋಡಬಹುದು. ಈ ತರ ಎಲ್ಲಿ ಕೃಷಿ ಪದ್ಧತಿಗಳನ್ನ ಮಾಡ್ತಿರ್ತೇವೆ ಅಲ್ಲಿ ಇದರ ಬಾಧೆ ಜಾಸ್ತಿಯಾಗಿ ಕಂಡು ಬರುವಂತದ್ದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ರೈತರು ಈ ಕೆರೆಯ ಹೂಳನ್ನ ತೆಗೆದ್ಬಿಟ್ಟು ತಂದು ಹೊಲಕ್ಕೆ ಹಾಕ್ತಿರ್ತಾರೆ. ಅಂದ್ರೆ ಅದು ಫಲವತ್ತತೆ ಜಾಸ್ತಿ ಇರುವಂತದ್ದು ಕೆರೆಯ ಹೂಳು ಅಂತ ನಾವೇನಂತೀವಿ. ಆಗ ನೀವು ಏನ್ ಒಂದು ಇದನ್ನ ನೋಡ್ಬೇಕು ಅನ್ನೋದಾದ್ರೆ, ನಾನು ಆಗ್ಲೇನೆ ಹೇಳಿದೀನಿ ಬಸವನ ಹುಳುಗಳು ಮೊಟ್ಟೆನ ಎಲ್ಲಿಡ್ತವೆ, ಹೆಚ್ಚಾಗಿ ಮಣ್ಣಲ್ಲಿ ಇಟ್ಟಿರುವಂತದ್ದು. ಕೆರೆ ನೀರು ಅಂದ್ರೆ ನೀರು ಇರುವಂತದ್ದು, ನೀರ್ ಎಲ್ಲಿರುತ್ತೆ ಬಸವನ ಹುಳುಗಳು ಅಲ್ಲಿರುತ್ತೆ. ಆ ನೀರು ಇರುವಂತ ಮಣ್ಣಲ್ಲಿ ಏನಾಗುತ್ತೆ ಮೊಟ್ಟೆಗಳನ್ನ ಇಟ್ಟಿರುವಂತದ್ದು ಅಥವಾ ಮರಿ ಹುಳುಗಳು ಇರುವಂತದ್ದು ಅಥವಾ ಕೆಲವೊಂದು ಸಲ ಏನಾಗಿರುತ್ತೆ ಅದಕ್ಕೆ ವಾತಾವರಣ ಪೂರಕವಾಗಿ ಇಲ್ದಿದ್ದಾಗ ಸುಪ್ತಾವಸ್ಥೆಗೂ ಕೂಡ ಹೋಗಿರ್ತವೆ. ಆ ಎಲ್ಲಾ ಇದನ್ನು ಕೂಡ ನೀವು ಕೆರೆಯ ಹೂಳಲ್ಲಿ ನೋಡಬಹುದು. ಅದನ್ನ ನೀವು ಹೊರಗಡೆಯಿಂದ ನೋಡೇನೆ ಕಂಡು ಹಿಡಿದು ಬಿಡಬಹುದು. ಅಂದ್ರೆ ಆ ಶಂಕುವಿನ ರಚನೆ ಅಲ್ಲಲ್ಲಿ ಕಾಣ್ತಿದೆ ಅಂದ್ರೆ ಅದ್ರ ಒಳಗಡೆ ಮೊಟ್ಟೆ ಇರಬಹುದು ಅಥವಾ ಮರಿ ಹುಳುಗಳಿರಬಹುದು ಅಥವಾ ಪ್ರೌಢಾವಸ್ಥೆ ಬಸವನ ಹುಳು ಕೂಡ ಇರಬಹುದು. ಆತರ ಇದ್ದಾಗ ಆ ಕೆರೆಯ ಹೂಳನ್ನ ತಂದು ಹೊಲಗಳಿಗೆ ಅಥವಾ ನಿಮ್ಮ ತೋಟಗಳಿಗೆ ಹಾಕೋದನ್ನ ಮಾಡಬಾರ್ದು. ಆತರ ಕಂಡು ಬಂದಲ್ಲಿ ಏನಾಗುತ್ತೆ, ನೀವು ಆತರ ತಂದು ಹಾಕಿದಾಗ ಕೆಲವೊಂದ್ಸಲ ಆ ಮೊಟ್ಟೆಗಳು ಆ ಕೆರೆಯ ಹೂಳಿನಲ್ಲಿ ಇರೋದು ನೀವು ತಂದು ಹಾಕಿದ್ಮೇಲೆ ಕರೆಕ್ಟ್ ಆಗಿ ನೀವು ಅದಕ್ಕೆ ಹೇಳಿ ಮಾಡಿಸಿರುವಂತಹ ಎನ್ವಿರಾನ್ಮೆಂಟ್ ಅಥವಾ ವಾತಾವರಣ ಇರೋದಕ್ಕಾಗಿ ಅಲ್ಲಿ ಮರಿ ಒಡೆದು ಬಿಟ್ಟು ಅಲ್ಲಿ ಬೆಳೆಗಳನ್ನ ತಿಂದು ನಾಶ ಮಾಡೋದಕ್ಕೆ ಶುರು ಮಾಡ್ತವೆ. ಅದಕ್ಕೋಸ್ಕರ ಕೆರೆಯ ಹುಳನ್ನ ನೀವೇನಾದ್ರೂ ತರ್ತಿದ್ದೀರಾ ಅನ್ನೋದಾದ್ರೆ ಅದ್ರ ಸುತ್ತಮುತ್ತ ನೋಡ್ಬೇಕು, ಅದ್ರಲ್ಲಿ ಏನಾದ್ರೂ ಬಸವನ ಹುಳುಗಳ ಮೊಟ್ಟೆ ಇದೆಯಾ ಅಥವಾ ಶಂಕು ಇದೆಯಾ ಅಥವಾ ಪ್ರೌಢಾವಸ್ಥೆಯ ಬಸವನ ಹುಳುಗಳು ಏನಾದ್ರೂ ಇದಾವ ಅಂತ. ಆತರ ಇದ್ದಿದ್ದೆ ಆದಲ್ಲಿ ಅದನ್ನ ತಂದು ಹೊಲಗಳಿಗೆ ಅಥವಾ ತೋಟಗಳಿಗೆ ಹಾಕಬಾರ್ದು. ಇದು ಮೊದಲನೇದು ಮಾಡ್ಬೇಕಾಗಿರೋದು. ಇನ್ನೊಂದೇನಂದ್ರೆ ಅವಾಗ್ಲೇ ಬಸವನ ಹುಳುಗಳು ಗುಂಪು ಗುಂಪಾಗಿ ಒಂದು ಹೊಲದಿಂದ ಅಥವಾ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗುವಂತದ್ದು. ಆಗೇನಾಗ್ಬಿಡತ್ತೆ ಅಂದ್ರೆ ಈಗ ನಾವೇನು ನಮ್ಮ ತೋಟನ ಹೊಲನ ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಏನು ಇಲ್ದೆ, ಯಾವ್ದು ಕೀಡೆ ಇಲ್ದೆ, ಯಾವ್ದು ಹುಳಗಳದ ಬಾಧೆ ಇಲ್ದೆ ಚೆನ್ನಾಗಿ ಇಟ್ಕೊಂಡಿರ್ತೀವಿ. ಬಟ್ ಪಕ್ಕದ ಇದರಲ್ಲಿ ಯಾವುದೇ ನಿರ್ವಹಣಾ ಕ್ರಮಗಳನ್ನ ತಗೊಳ್ತಾ ಇರಲ್ಲ. ಆಗೇನಾಗುತ್ತೆ, ಪಕ್ಕದಲ್ಲಿರುವಂತ ತೋಟದಲ್ಲಿರುವಂತ ಬಸವನ ಹುಳುಗಳು ನಮ್ಮ ಹೊಲಕ್ಕೂ ಬರುವಂತ ಸಾಧ್ಯತೆಗಳು ಇರುತ್ತೆ. ಈ ತರ ಬಸವನ ಹುಳುಗಳ ಏನಾದ್ರೂ ಹಾನಿ ಅಥವಾ ಬಾಧೆ ಜಾಸ್ತಿ ಆಗಿದ್ದಲ್ಲಿ ನಾವೇನ್ ಫಸ್ಟ್ ಸಜೆಸ್ಟ್ ಮಾಡೋದು ಅಂದ್ರೆ ಸಾಮೂಹಿಕ ನಿರ್ವಹಣಾ ಕ್ರಮಗಳು. ಅಂದ್ರೆ ಈ ಒಂದು ಅಕ್ಕಪಕ್ಕ ಪಕ್ಕದಲ್ಲಿ ಹೊಲಗಳಿದಾವೆ, ನಾವೊಬ್ಬರೇ ಮಾಡ್ತಿದೀವಿ ಅಂತಂದ್ರೆ ಇದನ್ನ ನಾವು 100% ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಈ ಒಂದು ಹಳ್ಳಿ ಇದೆ ಅಂತಂದ್ರೆ ಎಲ್ಲರಿಗೆಲ್ಲರೂ ಅಂದ್ರೆ ಸಾಮೂಹಿಕವಾಗಿ ಆತರ ನಿರ್ವಹಣಾ ಕ್ರಮಗಳನ್ನ ತಗೊಳ್ಬೇಕು. ಅಂದ್ರೆ ಈಗ ನಮ್ಮ ಪಕ್ಕದಲ್ಲಿ ತೋಟದಲ್ಲಿ ಬಸವನ ಹುಳುವಿನ ಬಾಧೆ ಜಾಸ್ತಿ ಇದೆ ಅಂತ ಆದಲ್ಲಿ ನೀವು ನಿಮ್ಮ ತೋಟದ ಬದು ಏನಂತ ಅಂತೀವಿ ಅಲ್ಲಿ ಸಣ್ಣದಾಗಿ ಕಾಲುವೆನ ತೋಡ್ಬಿಟ್ಟು ಅದರಲ್ಲಿ ರಂಗೋಲಿ ಪೌಡರ್ ಆಗ್ಲಿ ಅಥವಾ ಸುಣ್ಣ ಆಗ್ಲಿ ಬ್ಲೀಚಿಂಗ್ ಪೌಡರ್ ಆಗಿ ಹಾಕಿಬಿಡ್ಬೋದು. ಈ ತರ ಹಾಕೋದು ಯಾವಾಗ ಸರಿಯಾಗುತ್ತೆ ಅಂದ್ರೆ ತುಂಬಾ ಜಾಸ್ತಿ ಮಳೆ ಬರ್ತಿಲ್ಲ ಅಥವಾ ತೇವಾಂಶ ಜಾಸ್ತಿ ಇಲ್ಲ ಅಂದಾಗ ಈಗ ನಾನೇನ್ ಹೇಳ್ತಿದ್ದೀನಿ ಅದು ವರ್ಕ್ ಆಗುತ್ತೆ. ಬಟ್ ಮಳೆ ತುಂಬಾ ಬರ್ತಾನೆ ಇದೆ ಮಳೆಗಾಲದಲ್ಲಿ, ಅವಾಗ ನೀವ್ ಇದೇನ್ ಹಾಕಿದ್ರು ಏನು ಯೂಸ್ ಆಗಲ್ಲ. ಏನಾಗ್ಬಿಡತ್ತೆ ರಾತ್ರಿ ಹೊತ್ತು ಮತ್ತೆ ಅಕ್ಕಪಕ್ಕದ ತೋಟಗಳಿಂದ ಅವು ಕಾಲುವೆನ ದಾಟಿ ಬಂದು ನಮ್ಮ ಹೊಲಗಳಿಗೆ ಹಾನಿ ಮಾಡುವಂತದ್ದು. ಅದಕ್ಕೆ ಮೊದಲನೇದಾಗಿ ಯಾವಾಗ್ಲೂ ಸಾಮೂಹಿಕ ನಿರ್ವಹಣಾ ಕ್ರಮಗಳನ್ನ ತಗೋಬೇಕಂದ್ರೆ ಎಲ್ಲರೂ ಎಲ್ಲಾ ಹೊಲದಲ್ಲೂ ಕೂಡ ನೀವೇನ್ ಮಾಡ್ತಿದ್ದೀರಾ ಆ ನಿರ್ವಹಣಾ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಎರಡನೇದಾಗಿ ಪಕ್ಕದಲ್ಲಿ ತಗೊಳ್ತಿಲ್ಲ ಅಂದಾಗ ನೀವು ಕಾಲುವೆ ಆಗ್ಲಿ ಅಥವಾ ಆತರ ಕೊರೆದು ಬಿಟ್ಟು ಅದರಲ್ಲಿ ಬ್ಲೀಚಿಂಗ್ ಪೌಡರ್ ಆಗ್ಲಿ ಸುಣ್ಣ ಆಗ್ಲಿ ಹಾಕ್ಬೇಕು. ಅದು ಎರಡನೇದು. ಮೂರನೇದೇನಪ್ಪಾ ಅಂತಂದ್ರೆ ಈ ಬಸವನ ಹುಳುಗಳು ಏನಂದ್ರೆ ಇವಕ್ಕೆ ಸಿಹಿಯ ಪದಾರ್ಥ ಎಲ್ಲಿರುತ್ತೆ ಅದಕ್ಕೆ ಆಕರ್ಷಿತವಾಗ್ತವೆ, ಅಂದ್ರೆ ತಿನ್ಲಿಕ್ಕೆ ಹೋಗಂತದ್ದು. ಈ ಸಿಹಿಯ ಪದಾರ್ಥಗಳು ಅಂತ ಅನ್ನೋದಾದ್ರೆ ಈ ಬೆಲ್ಲ ಆಗಿರ್ಬೋದು ಅಥವಾ ಕಳೆತು ಹೋಗಿರುವಂತ ಹಣ್ಣುಗಳಾಗಿರ್ಬೋದು ಇವಕ್ಕೆ ತುಂಬಾ ಆಕರ್ಷಿತವಾಗೋದು ಜಾಸ್ತಿ ಆಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಗೋಣಿ ಚೀಲಗಳು ಅಥವಾ ಈ ಹತ್ತಿಯ ಬಟ್ಟೆಗಳನ್ನ ಅದ್ಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಹೊಲದಲ್ಲಿ ಹಾಕಬೇಕು. ಗೋಣಿ ಚೀಲಗಳನ್ನ ನೀರಲ್ಲಿ ಅದ್ಬಿಟ್ಟು ಹಾಕ್ಬೇಕು. ಏನ್ ನೀವ್ ನೀರಲ್ಲಿ ಅದ್ದಿರ್ತೀರಾ ಅದ್ರ ಮೇಲೆ ಸ್ವಲ್ಪ ಬೆಲ್ಲದ ಪಾನಕ ಆಗ್ಲಿ ಅಥವಾ ಏನಾದ್ರು ಕೊಳ್ತೋಗಿರೋ ಹಣ್ಣುಗಳು, ಯಾವ್ದಾದ್ರು ಹಣ್ಣು, ಪಪ್ಪಾಯ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಯಾವ್ದಾದ್ರು ಕೊಳ್ತೋಗಿರ್ಬೇಕು. ಅಂದ್ರೆ ನೀಟಾಗಿ ಒಂದ್ ಎರಡ್ ಮೂರ್ ದಿನ ಕೊಳ್ತೋದಾಗ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆತರ ಹಣ್ಣುಗಳು ಮತ್ತೆ ಬೆಲ್ಲದ ಪಾನಕನ ಎಲ್ಲೆಲ್ಲಿ ನೀವು ಗೋಣಿ ಚೀಲನ ಇಟ್ಟಿದ್ದೀರಿ, ಒಂದ್ ಎಕರೆಯಲ್ಲಿ ಒಂದ್ 20 ಗೋಣಿ ಚೀಲನ ಅಲ್ಲಲ್ಲಲ್ಲ ಇಟ್ಟಿದ್ದೀರಾ ಅಂದ್ರೆ ಅದ್ರ ಮೇಲ್ಗಡೆ ಈ ಬೆಲ್ಲದ ಪಾನಕನ ಹಾಕ್ಬೇಕು. ಈ ಗೋಣಿ ಚೀಲನ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈ ರಾತ್ರಿ ಹೊತ್ತು ಏನು ಇವು ಚಟುವಟಿಕೆ ಮಾಡ್ತಿರ್ತವೆ ಅದಕ್ಕೆ ಅಟ್ರಾಕ್ಟ್ ಆಗುವಂತದ್ದು, ಅಟ್ರಾಕ್ಟ್ ಆಗ್ಬಿಟ್ಟು ಅದ್ರಲ್ಲಿ ಬಂದು ಈಗ ಬೆಳಗ್ಗೆ ನೀವು ಬರೋಷ್ಟೊತ್ತಿಗೆ ಅದ್ರಲ್ಲಿ ಅಡಕೊಂಡು ಕುತ್ಕೊಂಡ್ ಬಿಟ್ಟಿರೋಂಥದ್ದು. ಈ ತರ ಅಡಕೊಂಡು ಎಲ್ಲ ಗೋಣಿ ಚೀಲದಲ್ಲಿ ಏನ್ ಕುತ್ಕೊಂಡಿರ್ತವೆ ನಿಮಗೆ ಬೆಳಗ್ಗೆ ಬಂದು ಅದನ್ನ ತೆಗೆದು ಬಿಟ್ಟು ಹಾಕ್ಲಿಕ್ಕೆ ಅದು ತುಂಬಾ ಸುಲಭವಾದ ಮೆಥಡ್. ಅಂದ್ರೆ ನೀವೆಲ್ಲೋ ಹೋಗಿ ಆರಿಸಿ ಹೆಕ್ಕಿ ಆತರ ಮಾಡುವಂತದ್ದು ಏನಿದೆ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ. ಆ ಗೋಣಿ ಚೀಲದಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಪ್ಲಾಸ್ಟಿಕ್ ಬುಟ್ಟಿ ಒಳಗಡೆ ಹಾಕೊಳ್ಬೇಕು. ಆ ಗುಂಪಲ್ಲಿ ನೀವೇನೇನು ಎಲ್ಲ ಆರಿಸಿರ್ತೀರ ಕೆಲವೊಂದ್ಸಲ ಏನಾಗುತ್ತೆ ಅದು ನಾನು ಅವಾಗ್ಲೇ ಹೇಳ್ದಂಗೆ ಅದು ಲೋಳೆ ಬಿಡುವಂತದ್ದು, ಒಂಥರ ಮುಟ್ಲಿಕ್ಕೆ ಒಂದ್ ಸ್ವಲ್ಪ ಅಸಹ್ಯ ಆಗುವಂತದ್ದು ಇರುತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ ನೀವು ಕೈಗಳಿಗೆ ಗ್ಲೌಸ್ ಹಾಕೋಬೇಕು, ಕೈಗವಸ ಅಂತ ಏನ್ ಹೇಳ್ತೇವೆ ಅದನ್ನ ಹಾಕೊಂಡು ಎಲ್ಲದನ್ನು ನೀಟಾಗಿ ಹೆಕ್ಕಿ ಅದನ್ನ ಪ್ಲಾಸ್ಟಿಕ್ ಬುಟ್ಟಿ ಒಳಗಡೆ ಹಾಕೋಬೇಕು. ಆತರ ಗುಂಪಿನಲ್ಲಿ ನೀವು ಸಾಯಿಸೋದ್ರಿಂದ ಅದರದ್ದು ಬಾಧೆನ ನೀವು ಅತಿ ಶೀಘ್ರದಲ್ಲಿ ಕಡಿಮೆ ಮಾಡಬಹುದು. ನೀವು ಅದನ್ನ ಬೆಳಗ್ಗೆ ಎದ್ದು ಬಂದಾಗೆಲ್ಲ ಅದ್ರಲ್ಲಿ ಏನ್ ಅಡ್ಕೊಂಡು ಕುತ್ಕೊಂಡಿರ್ತಾವ ಅವನ್ನೆಲ್ಲ ತೆಗೆದು ಬುಟ್ಟಿಯಲ್ಲಿ ಹಾಕೊಂಡು ಆ ಬುಟ್ಟಿಗೆ ಒಂದ್ರಿಂದ ಒಂದೆರಡು ಕೆಜಿ ಅಡಿಗೆ ಉಪ್ಪು. ಅಡಿಗೆ ಉಪ್ಪು ಅಂದ್ರೆ ಹರಳುಪ್ಪಾದ್ರೂ ಆಗಿರ್ಬೋದು ಪುಡಿ ಉಪ್ಪಾದ್ರೂ ಆಗ್ಬೋದು, ಅದನ್ನ ಅದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಸುರಿಬೇಕು. ಈ ಉಪ್ಪನ್ನ ಹಾಕೋದ್ರಿಂದ ಏನಾಗುತ್ತೆ ಆ ಲೋಳೆ ಏನಂತೀವಿ ಅಥವಾ ಜೀವದ್ರವ ಅದಿದ್ರಷ್ಟೇ ಅದು ಬದುಕಲಿಕ್ಕೆ ಸಾಧ್ಯ, ಅದೆಲ್ಲ ಏನಾಗ್ಬಿಡತ್ತೆ ಕಳ್ಕೊಬಿಡುತ್ತೆ ಅದು ಆ ಉಪ್ಪಿನ ಸಂಬಂಧ. ಅದಾದ ಕೂಡಲೇನೆ ಏನಾಗುತ್ತೆ ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ ಅವು. ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಹಾಕಿದ ತಕ್ಷಣ ಸಾಯೋದಿಲ್ಲ ಅವು, ಅದು ಒಂದೆರಡು ದಿನ ಬೇಕಾಗುತ್ತೆ ಅದನ್ನ ಸಾಯಕ್ಕೆ. ನೀವೇನ್ ಮಾಡ್ಬೇಕು ಅದನ್ನ ಉಪ್ಪನ್ನ ಹಾಕಿ ಕ್ಲೋಸ್ ಮಾಡಿ ಮುಚ್ಚಿಟ್ಟಿರ್ಬೇಕು. ಎರಡು ದಿನ ಆದ್ಮೇಲೆ ಅದ್ರದ್ದು ಚಟುವಟಿಕೆ ಎಲ್ಲ ಕಡಿಮೆ ಆಗುತ್ತೆ, ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಅದೆಲ್ಲ ಆದ್ಮೇಲೆ ನೀವು ಮಣ್ಣನ್ನ ಒಂದು 2 feet ಅದನ್ನ ಮಣ್ಣನ್ನ ಅಗದ್ ಬಿಟ್ಟು ಅದ್ರ ಒಳಗಡೆ ನೀವೇನೇನ್ ಅದನ್ನ ಉಪ್ಪು ಹಾಕಿ ಏನ್ ಕಲೆಕ್ಟ್ ಮಾಡಿರುವಂತ ಬಸವನ ಹುಳುಗಳಿದಾವೆ ಅದನ್ನೆಲ್ಲ ಹಾಕಿ ಮತ್ತೆ ನೀಟಾಗಿ ಮಣ್ಣನ್ನ ಮುಚ್ಚಬೇಕು. ನೀವ್ ಅದನ್ನೇ ಮಣ್ಣು ಮುಚ್ಚೋಕ್ಕಿಂತ ಮುಂಚೆ ಅದ್ರ ಚಟುವಟಿಕೆ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಯಾಕಂದ್ರೆ ಈಗ ನಾವೇನೋ ಒಂದು 200 ಕಲೆಕ್ಟ್ ಮಾಡಿದೀವಿ ಅಂದ್ರೆ 200 ಕೂಡ ಸತ್ತಿರೋದಿಲ್ಲ, ಯಾವ್ದೋ ಒಂದು ಬದುಕಿದೆ ಅಂದ್ರೂ ಅದು ಮತ್ತೆ ಮಣ್ಣಿಂದ ಎದ್ದು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಣ್ಣನ್ನು ಯಾವಾಗ್ಲೂ ಆಳವಾಗಿ ಗುಂಡಿ ತೋಡಿ ಅದ್ರೊಳಗಡೆ ನೀವೇನೇನ್ ಎಲ್ಲ ಹೆಕ್ಕಿರ್ತೀರಾ ಬಸವನ ಹುಳುನ ಅದೆಲ್ಲದ್ರ ಸಮೇತ ಹಾಕಿ ಮತ್ತೆ ಮಣ್ಣನ್ನ ಮುಚ್ಚುವಂತದ್ದು. ಈ ತರ ಮಾಡೋದ್ರಿಂದ ಏನಾಗುತ್ತೆ ಜಾಸ್ತಿ ಹುಳುಗಳನ್ನ ನೀವು ಬೇಗ ನಿರ್ವಹಣೆ ಮಾಡಬಹುದು. ಒಂದೊಂದೇ ಹೆಕ್ಕಿ ಒಂದೊಂದೇ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಯಾವಾಗ್ಲೂ ಗುಂಪಲ್ಲಿ ಬಂದು ಹಾನಿ ಮಾಡುವಂತದ್ದು. ಇದು ಏನಂದ್ರೆ ನೀವು ಮುಂಚೆಗೆ ತಗೊಳ್ಳುವಂತ ಕ್ರಮಗಳು. ಈಗ ಬಸವನ ಹುಳುಗಳ ಸಂಖ್ಯೆ ಕಡಿಮೆ ಇದೆ ಆಗ ತಗೊಳ್ಳುವಂತದ್ದು. ಈಗ ನೀವು ರಾಸಾಯನಿಕಗಳಿಗೆ ಹೋಗ್ಬೇಕು ಅನ್ನೋದಾದ್ರೆ ಅದರ ಬಾಧೆ ತುಂಬಾ ಜಾಸ್ತಿ ಆಗಿದೆ ಅಂದ್ರೆ 2-6 ತನಕ ಅದ್ರ ಬಾಧೆ ಜಾಸ್ತಿ ಆಗಿರುತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ ಸ್ನೇಲ್ ಕಿಲ್ ಅಥವಾ ಕೆಮಿಕಲಿ ನಾವು ಅದಕ್ಕೆ ಮೆಟಾಲ್ಡಿಹೈಡ್ ಅಂತ ಕೂಡ ಕರಿತೇವೆ, ಅದು ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು. ಈ ಮೆಟಾಲ್ಡಿಹೈಡ್ ಅನ್ನೋ ಈ ಸ್ನೇಲ್ ಅನ್ನ ಅಥವಾ ಬಸವನ ಹುಳುವನ್ನ ಸಾಯಿಸ್ಲಿಕ್ಕೆ ಅಂತಾನೆ ಇರುವಂತ ಒಂದು ರಾಸಾಯನಿಕ. ಏನಂದ್ರೆ ಈ ಮೆಟಾಲ್ಡಿಹೈಡ್ ಅನ್ನುವಂಥದ್ದು ಸ್ವಲ್ಪ ದುಬಾರಿ. ಎಷ್ಟಂತಂದ್ರೆ ಇದು 800 ರಿಂದ 1200 ರೂಪಾಯಿಗಳು ಆಗತ್ತೆ ಒಂದು ಕೆಜಿಗೆ. ಇದನ್ನ ನೀವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದಾದ್ರೆ 1 ಎಕರೆಗೆ 10 ಕೆಜಿನಾದ್ರೂ ಈ ಮೆಟಾಲ್ಡಿಹೈಡ್ ಬೇಕಾಗುವಂಥದ್ದು. ಇದು ನೀವು ಬಳಸಬಹುದು. ಈಗಿಲ್ಲ ಅಪ್ಪ, ಈಗ ಇದನ್ ದುಬಾರಿ ಆಗಿದೆ, ಈ ಮೆಟಾಲ್ಡಿಹೈಡ್ ಅನ್ನ ಬಳಸಲಿಕ್ಕೆ ಆಗಲ್ಲ ಅನ್ನೋದಾದ್ರೆ, ನೀವು ವಿಷ ಪ್ರಾಶಾಣ ಅನ್ನೋ ಇನ್ನೊಂದು ಮೆಥಡ್ ಇದೆ. ಅಂದ್ರೆ ವಿಷ ಪ್ರಾಶಾಣ ಕೂಡ ಮನೆಯಲ್ಲೇನೆ ತಯಾರ ಮಾಡ್ಕೋಬಹುದು. ಅದನ್ನ ಹೇಗ್ ಮಾಡ್ಕೋಬಹುದು ಅಂದ್ರೆ, ಒಂದು 25 ಕೆಜಿ ಅಕ್ಕಿ ತೌಡನ್ನ ತಗೋಬೇಕು. ಆ 25 ಕೆಜಿ ಅಕ್ಕಿ ತೌಡಿಗೆ ಒಂದು 100 ml ಹರಳೆಣ್ಣೆ ಹಾಕಬೇಕು. ಈ ಹರಳೆಣ್ಣೆ ಎಲ್ಲ ಯಾಕೆ ಹಾಕ್ಬೇಕು ಅಂದ್ರೆ ಅದನ್ನ ಆಕರ್ಷಣೆ ಮಾಡೋಕ್ಕೋಸ್ಕರ. ಅದ್ರ ಜೊತೆಗೆ ಒಂದು 3 ಕೆಜಿ ಬೆಲ್ಲ, ಆ ಬೆಲ್ಲನ ಕರಗಿಸ್ಬಿಟ್ಟು ಪಾನಕ ಮಾಡ್ಕೊಂಡು. ಇದನ್ನು ಅಷ್ಟೇ, ಏನಂದ್ರೆ ಅದು ಆಕರ್ಷಣೆ ಮಾಡೋಕ್ಕೋಸ್ಕರನೇ ಈ ಬೆಲ್ಲ ಅಥವಾ ಹರಳೆಣ್ಣೆ ಹಾಕುವಂತದ್ದು. ಈ 3 ಕೆಜಿ ಬೆಲ್ಲನ ಕರಗಿಸ್ಬಿಟ್ಟು ಪಾನಕ ತರ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಆಮೇಲೆ ಅದನ್ನ ಕೊಲ್ಲಿಕ್ಕೆ ಒಂದು ರಾಸಾಯನಿಕ ಬೇಕು, ಥಯೋಡಿ ಕಾರ್ಬ್ ಅಂತ ಕರಿತೇವೆ. ಅದು ಮಾರ್ಕೆಟ್ ಅಲ್ಲಿ ಲಾರ್ವಿನ್ ಅಂತ ಅದ್ರ ಟ್ರೇಡ್ ನೇಮ್, ಅದ ಇದರಲ್ಲಿ ಸಿಗುವಂತದ್ದು. ಅದನ್ನ ಒಂದು 100 ಗ್ರಾಮ್ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ಮಿಶ್ರಣ ಆಗ್ಬೇಕು. ಈ ಅಕ್ಕಿ ತೌಡಾಗ್ಲಿ, ಹರಳೆಣ್ಣೆ ಆಗ್ಲಿ, ಬೆಲ್ಲ ಆಗ್ಲಿ, ಅಥವಾ ಈ ಥಯೋಡಿ ಕಾರ್ಬ್ ಅನ್ನೋ ಏನ್ ರಾಸಾಯನಿಕ, ಅದನ್ನ ನೀಟಾಗಿ ಮಿಶ್ರಣ ಮಾಡಿ ಅದನ್ನ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಆ ತೋಟಗಳಲ್ಲಿ ಹೊಲಗಳಲ್ಲಿ ಇಡಬೇಕು. ಇದಕ್ಕೆ ನಾವು ವಿಷ ಪ್ರಾಶಾಣ ಅಂತ ಕರಿತೇವೆ. ರಾತ್ರಿ ಹೊತ್ತು ಏನು ಚಟುವಟಿಕೆ ಆರಂಭಿಸ್ತವೆ ಈ ಬಸವನ ಹುಳುಗಳು, ಅವೆಲ್ಲ ಬಂದ್ಬಿಟ್ಟು ಹರಳೆಣ್ಣೆ ಬೆಲ್ಲದ ಪಾನಕಕ್ಕೆ ಆಕರ್ಷಣೆ ಹೊಂದ್ಬಿಟ್ಟು ಅದ್ರ ಮೇಲೆ ತಿಂದುಬಿಟ್ಟು ಸಾಯ್ತವೆ. ಬೆಳಗ್ಗೆ ಬಂದ ತಕ್ಷಣ ನೋಡಿದಾಗ ಹೊಲ ತುಂಬಾ ಕಾಣ್ಬೋದು ನೀವು ಅದನ್ನ, ಆ ಸತ್ತು ಬಿದ್ದಿರುವಂತಹ ಬಸವನ ಹುಳುಗಳನ್ನ. ಅವನ್ನೆಲ್ಲ ಮತ್ತೆ ಹೆಕ್ಕು ಬಿಟ್ಟು ನಾನಾಗ್ಲೇ ಹೇಗೆ ಹೇಳಿದೆ ಹಾಗೆ ಅದನ್ನ ಗುಂಡಿ ತೋಡಿ ಮುಚ್ಚುವಂತದ್ದು. ಇದು ಒಂದು ರೀತಿ. ಇನ್ನೊಂದು ರೀತಿ ಅಂದ್ರೆ, ಈಗ ಪುರಿ ಅಥವಾ ಮಂಡಕ್ಕಿ ಅಂತ ನಾವೇನ್ ಕರಿತೇವೆ, ಅದನ್ನ ಒಂದು 10 ರಿಂದ 15 ಕೆಜಿ ಆ ಪುರಿ ಮಂಡಕ್ಕಿನ ತಗೊಂಡ್ಬಿಟ್ಟು ಅದಕ್ಕೆ ಒಂದು 1 ರಿಂದ 2 ಕೆಜಿ ಬೆಲ್ಲ ಅಂದ್ರೆ ಬೆಲ್ಲದ ಪಾನಕನ ಮಾಡಿ ಹಾಕಿ ಅದಕ್ಕೆ ಒಂದು ಗೌಚೋ ಅಂತ ಕರಿತೇವೆ ನಾವು. ಅದ್ರದ್ದು ಕೆಮಿಕಲ್ ನೇಮ್ ಏನಂದ್ರೆ ಇಮಿಡಾ ಕ್ಲೋಪ್ರಿಡ್ ಅಂತ ಕರಿತೇವೆ ನಾವು ಗೌಚೋ ಅಂತ. ಅದನ್ನ ಒಂದು 50 ml ಗೌಚೋ ಹಾಕ್ಬಿಟ್ಟು ಅದನ್ನು ಕರೆಕ್ಟ್ ಆಗಿ ಮಿಶ್ರಣ ಮಾಡಿ ಅಲ್ಲಲ್ಲಿ ಚೆಲ್ತಾ ಹೋಗ್ಬೇಕು. ಈ ತೋಟ ಆಗ್ಲಿ ಅಥವಾ ನಿಮ್ ಹೊಲ ಆಗ್ಲಿ ಅಲ್ಲಲ್ಲಿ ಚೆಲ್ತಾ ಹೋದಾಗ ಇದು ಕೂಡ ವಿಷ ಪ್ರಾಶಾಣದ ರೀತಿನೇ ಕೆಲಸ ಮಾಡುವಂತದ್ದು. ರಾತ್ರಿ ಹೊತ್ತು ಏನು ಬಸವನ ಹುಳುಗಳಿರ್ತವೆ ಇದ್ರ ಮೇಲೆ ತಿಂದುಬಿಟ್ಟು ಬೆಳಗ್ಗೆ ಅನ್ನಷ್ಟೊತ್ತು ಸಾಯ್ತವೆ. ಈ ಮೆಟಾಲ್ಡಿಹೈಡ್ಗೆ ಹೋಲಿಸಿದಾಗ ಇದು ಏನಂತೀವಿ, 1 ಎಕರೆಗೆ ನಿಮಗೆ 800 ರಿಂದ 1000 ರೂಪಾಯಲ್ಲಿ ಮುಗಿದೋಗುತ್ತೆ. ಅದಿಲ್ಲ ಅಂದಾಗ ಇದನ್ನ ಬಳಸುವಂತದ್ದು. ಈ ರೀತಿ ಮಾಡೋದ್ರಿಂದ ನೀವು ಬಸವನ ಹುಳುವನ್ನ ಹತೋಟಿ ಅಥವಾ ನಿರ್ವಹಣೆ ಮಾಡುವಂತದ್ದು. ಹೀಗೆ ಅವುಗಳ ಒಂದು ಹಾನಿಯ ಪ್ರಮಾಣವನ್ನ ಆಧರಿಸಿ, ಹಾನಿಯ ಪ್ರಮಾಣ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ನಾವು ಪರಿಸರ ಪ್ರಿಯ ವಿಧಾನಗಳನ್ನು ಅನುಸರಿಸಿ ಇದರ ನಿರ್ವಹಣೆಯನ್ನ ಮಾಡಬಹುದು. ಹೆಚ್ಚಾದಂತ ಸಂದರ್ಭದಲ್ಲಿ ರಾಸಾಯನಿಕ ಕ್ರಮಗಳನ್ನು ಅನುಸರಿಸಿ ಇದರ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಈ ಬಸವನ ಹುಳುವಿನ ಒಂದು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಹತೋಟಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಿ. 9481174. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481174. ಒಳ್ಳೆದು ಡಾಕ್ಟರ್ ಸಹನಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವನ ಹುಳುಗಳ ಹತೋಟಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಬಸವನ ಹುಳುಗಳ ಹತೋಟಿ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂ ಸಹನಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಣಕಾಸು ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂ ಕೆ ಅರವಿಂದ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.